ತವ ಕಥಾಮೃತಂ ತತ್ ಜೀವನಂ ಕವಿಬೇರೇಡಿತಂ ಕಲ್ಮಷಾಪಹಂ ಶ್ರವಣಮಂಗಲಂ ಶ್ರೀಮದಾತತಂ ಕೃಷ್ಣ ಭುವಿ ಗೃಣಂತಿ ತೇ ಭೂರಿದಾ ಜನಾ. ಶ್ರೀರಾಮಕೃಷ್ಣ ಹೇಳ್ತಾ ಇದ್ದಾರೆ, ವೈಷ್ಣವ ಗ್ರಂಥಗಳಲ್ಲಿ ಬರೆದಿದೆ, ಶ್ರದ್ಧೆಯಿಂದಲೇ ಭಗವಂತನ ಸಾಕ್ಷಾತ್ಕಾರವನ್ನು ಪಡೆಯಬಹುದು. ತರ್ಕ ಆತನನ್ನ ಬಹುದೂರಕ್ಕೆ ತಳ್ಳಿಬಿಡುತ್ತೆ. ಬೇಕಾಗಿರೋದು ಯಾವುದು ಅಂದ್ರೆ ಕೇವಲ ಶ್ರದ್ಧೆ ಅಂತ. ಈ ಶ್ರದ್ಧೆಯ ಬಗ್ಗೆ ಶ್ರೀರಾಮಕೃಷ್ಣಿಗೆ ಎಷ್ಟು ಹೇಳಿದ್ರೂ ಸಾಲದು. ಹಾಗೆ ನೋಡ್ತು ಅಂತಂದ್ರೆ ಉಪನಿಷತ್ತಿನಲ್ಲೆಲ್ಲ ಈ ಶ್ರದ್ಧೆಯ ಕುರಿತಾಗಿ ಹೇಳ ಹೊರಟಂತಹ ಮಾತನ್ನು ಗಮನಿಸ್ತು ಅಂತಂದ್ರೆ ಅಬಾ, ಈ ಶ್ರದ್ಧೆ ಎಷ್ಟು ಅದ್ಭುತ ಅಂತ. ಅದು ಉಪನಿಷತ್ತಿಗೆ ನಿಲ್ಲಿಲ್ಲ, ಇಡೀ ಭಗವದ್ಗೀತಿನಲ್ಲಿ ಆ ಶ್ರದ್ಧೆಯ ಮಾತು ಅಂತ ಹೇಳತಕ್ಕಂತಹದ್ದು ಓತಪ್ರೋತವಾಗಿದೆ. ಶ್ರದ್ಧೆ ಈ ಕುರಿತಾಗಿ ನಾನು ಯಾವಾಗಲೂ ಒಂದು ಮಾತು ಹೇಳೋದುಂಟು ಎಲ್ಲರೂ ಹೇಳಿದಾಗೆ, ಓ ಶ್ರದ್ಧೆ, ನೀನಿದ್ದರೆ ನಾ ಗೆದ್ದೆ, ನೀ ಕೈ ಬಿಟ್ಟರೆ ನಾ ಬಿದ್ದೆ ಅಂತ. ಭಗವಂತನು ಕೂಡ ಎಲ್ಲ ಪ್ರಳಯವನ್ನು ಮಾಡಿ ಎಲ್ಲೆಲ್ಲೂ ಕಾಸ್ಮಿಕ್ ವಾಟರ್ ಅಂತಂದ್ರೆ ನೀರು, ಅದೊಂದು ಬಗೆಯ ದಿವ್ಯವಾದಂತಹ ನೀರು, ಈ ಜಡ ನೀರಲ್ಲ. ಆ ನೀರಿನ ಮೇಲೆ ಭಗವಂತ ಆಳದೆಲೆಯ ಮೇಲೆ ತೀರ್ತಾನಂತೆ. ಆಳದೆಲೆ ಏನಪ್ಪ ಅಂತಂದ್ರೆ ಶ್ರದ್ಧೆಯಂತೆ. ಶ್ರದ್ಧೆಯ ಮೇಲೆ ಸ್ವಯಂ ಭಗವಂತನೇ ತೇಲ್ತಾ ಇದ್ದಾನಂತೆ. ಸ್ವಯಂ ಭಗವಂತನು ಕೂಡ ಈ 14 ಲೋಕಗಳನ್ನು ನಡೆಸತಕ್ಕಂತಹದ್ದು ಅವನ ಅದ್ಭುತವಾದಂತಹ ಶ್ರದ್ಧೆಯ ಬಲದಿಂದ. ಭಗವಂತನಿಗೂ ಕೂಡ ಶ್ರದ್ಧೆ, ತನ್ನಲ್ಲಿ ತನಗೆ ಶ್ರದ್ಧೆ. ಅದಕ್ಕೆ ಸ್ವಾಮಿ ವಿವೇಕಾನಂದ ಹೇಳ್ತಾರೆ, 333 ಕೋಟಿ ದೇವತೆಗಳನ್ನು ನಂಬಿಯೂ ಕೂಡ ನಿಮ್ಮಲ್ಲಿ ನಿಮಗೆ ನಂಬಿಕೆ ಇಲ್ಲದಿದ್ರೆ, ನಿಮ್ಮಲ್ಲಿ ನಿಮಗೆ ಶ್ರದ್ಧೆ ಇಲ್ಲದಿದ್ರೆ ನೀವು ನಾಸ್ತಿಕರು ಅಂತ. 333 ಕೋಟಿ ದೇವತೆಗಳಲ್ಲಿ ನಂಬಿಕೆ ಇಲ್ಲದಿದ್ರೂ ಕೂಡ ನಿಮ್ಮಲ್ಲಿ ನಿಮಗೆ ನಂಬಿಕೆ ಇತ್ತು ಅಂತಂದ್ರೆ ನೀವು ಆಸ್ತಿಕರು ಅಂತ. ಶ್ರದ್ಧೆ ಅದರ ಕುರಿತಾಗಿ ಈ ಹಾಡು ಹೀಗೆ ಹೇಳುತ್ತೆ. ಶ್ರದ್ಧೆಯ ಸರೋವರದಿ ತಾಯ ನಾಮದನೋಕೆ ತೇಲುತ್ತಿದೆ ನೋಡು, ತೇಲುತ್ತಿದೆ ನೋಡು. ಶ್ರದ್ಧೆಯ ಸರೋವರದಿ ತಾಯ ನಾಮದನೋಕೆ ತೇಲುತ್ತಿದೆ ನೋಡು, ತೇಲುತ್ತಿದೆ ನೋಡು. ಗುರು ಕರುಣೆಯಲಿ ಕಲಿತ ಸಾಧನಾದಿಗಳಿಂದ, ಗುರು ಕರುಣೆಯಲಿ ಕಲಿತ ಸಾಧನಾದಿಗಳಿಂದ, ಭವ ಜಲದಿ ಪಾರವನು ಸೇರಬಹುದು ನಾವು, ಸೇರಬಹುದು. ಶ್ರದ್ಧೆಯ ಸರೋವರದಿ ತಾಯ ನಾಮದನೋಕೆ ತೇಲುತ್ತಿದೆ ನೋಡು, ತೇಲುತ್ತಿದೆ ನೋಡು. ಮೃತ್ಯುಂಜಯನೆ ತಾನು ಹುಟ್ಟು ಹಾಕುತ್ತಲಿರಲು ಮೃತ್ಯುಂಜಯನೆ ತಾನು ಹುಟ್ಟು ಹಾಕುತ್ತಲಿರಲು ಬಿರುಗಾಳಿಯಲಿ ನೌಕೆ ಮುಳುಗಿ ಹೋಗುವುದೆಂಬ ಭವೇಕೆ ನಿನಗೆ ತಾಯ ಶ್ರೀಪಾದವನೆ ನಂಬಿದವಗೆ ನಂಬಿದವಗೆ ಶ್ರದ್ಧೆಯ ಸರೋವರದಿ ತಾಯ ನಾಮದ ನೌಕೆ ತೇಲುತ್ತಿದೆ ನೋಡು ತೇಲುತ್ತಿದೆ ನೋಡು ಮೃತ್ಯುಂಜಯನೆ ತಾನು ಹುಟ್ಟು ಹಾಕು ತಳಿರನು ಮೃತ್ಯುಂಜಯನೆ ತಾನು ಹುಟ್ಟು ಹಾಕು ತಳಿರಲು ಬಿರುಗಾಳಿಯಲಿ ನೌಕೆ ಮುಳುಗಿ ಹೋಗುದೆಂಬ ಭಯವೇಕೆ ನಿನಗೆ ನಂಬಿದವಗೆ ನಂಬಿದವಗೆ ಶ್ರದ್ಧೆಯ ಸರೋವರದಿ ತಾಯ ನಾಮದ ನೌಕೆ ತೇಲುತ್ತಿದೆ ನೋಡು ತೇಲುತ್ತಿದೆ ನೋಡು ಗುರು ಕರುಣೆಯಲಿ ಕಲಿತ ಸಾಧನಾದಿಗಳಿಂದ ಗುರು ಕರುಣೆಯಲಿ ಕಲಿತ ಸಾಧನಾದಿಗಳಿಂದ ಭವಜಲದಿ ಪಾರವನು ಸೇರಬಹುದು ನಾವು ಸೇರಬಹುದು ಶ್ರದ್ಧೆಯ ಸರೋವರದಿ ತಾಯ ನಾಮದ ನೌಕೆ ತೇಲುತ್ತಿದೆ ನೋಡು ತೇಲುತ್ತಿದೆ ನೋಡು ವಚನವೇದದಲ್ಲೇ ಬರುವಂತಹ ಹಾಡು ಇದು. ಅದೇ ವಚನವೇದದಲ್ಲಿ ಇನ್ನೊಂದು ಹಾಡು ಯಾವ ರೀತಿಯಲ್ಲಿ ಹೇಳುತ್ತೆ, ಸ್ವಯಂ ಪರಮಾತ್ಮನೇ ಈ ಶ್ರದ್ಧೆಯ ಕುರಿತಾಗಿ, ಶ್ರದ್ಧೆ ಇದ್ರೆ ಹೇಗೆ ನನ್ನನ್ನು ಪಡೆಯಬಹುದು ಅನ್ನೋ ಕುರಿತಾಗಿ ಹೀಗೆ ಹೇಳ್ತಾನೆ. ಎಲ್ಲಿ ಅರಸುವೆ ನೀನು ಓ ನನ್ನ ಕಿಂಕರನೇ, ಎಲ್ಲಿ ಅರಸುವೆ ನೀನು ಓ ನನ್ನ ಕಿಂಕರನೆ, ನಿನ್ನ ಬಳಿಯೇ ನಾನು ವಾಸಿಸಿರುವೆ, ನಾನು ನಿನ್ನೊಂದಿಗೆ ಇದ್ದರೂ ನನಗಾಗಿ ಎಲ್ಲೋ ದೂರದಿ ಹುಡುಕಿ ಬಳಲುತ್ತಿರುವೆ. ಎಲ್ಲಿ ಅರಸುವೆ ನೀನು ಓ ನನ್ನ ಕಿಂಕರನೆ, ಎಲ್ಲಿ ಅರಸುವೆ ನೀನು ಓ ನನ್ನ ಕಿಂಕರನೆ, ನಿನ್ನ ಬಳಿಯೇ ನಾನು ವಾಸಿಸಿರುವೆ. ನಾನು ಚರ್ಮದೊಳಿಲ್ಲ ರೋಮದೊಳಗೂ ಇಲ್ಲ, ನಾನು ಚರ್ಮದೊಳಿಲ್ಲ ರೋಮದೊಳಗೂ ಇಲ್ಲ ಅಸ್ಥಿಯಲು ಮಾಂಸದಲು ಹುದುಗಿಕೊಂಡಿಲ್ಲ ಗುಡಿ ಮಸೀದಿಯೊಳಿಲ್ಲ ಕಾಶಿ ಕೈಲಾಸದಲು ಗುಡಿ ಮಸೀದಿಯೊಳಿಲ್ಲ ಕಾಶಿ ಕೈಲಾಸದಲು ದ್ವಾರಕ್ಕೆ ಅಯೋಧ್ಯೆಯೊಳು ದೊರೆವನಲ್ಲ ಎಲ್ಲಿ ಅರಸುವೆ ನೀನು ಓ ನನ್ನ ಕಿಂಕರನೆ ಎಲ್ಲಿ ಅರಸುವೆ ನೀನು ಓ ನನ್ನ ಕಿಂಕರನೆ ನಿನ್ನ ಬಳಿಯೇ ನಾನು ವಾಸಿಸಿರುವೆ ಸನ್ಯಾಸದೊಳಗಿಲ್ಲ ವೈರಾಗ್ಯದೊಳಗಿಲ್ಲ ಸನ್ಯಾಸದೊಳಗಿಲ್ಲ ವೈರಾಗ್ಯದೊಳಗಿಲ್ಲ ಯೋಗಾದಿ ಸಿದ್ಧಿಗೂರು ನಾನು ಶ್ರದ್ಧೆಯಲ್ಲಿರುವುದು ಅಲ್ಲಿ ದೊರೆಯುವೆ ನಾನು ಶ್ರದ್ಧೆಯಲ್ಲಿರುವುದು ಅಲ್ಲಿ ದೊರೆಯುವೆ ನಾನು ನನಗಾಗಿ ಹುಡುಕಿದರೆ ದೊರೆವೆ ನಾನು ಎಲ್ಲಿ ಅರಸುವೆ ನೀನು ಓ ನನ್ನ ಕಿಂಕರನೆ ಎಲ್ಲಿ ಅರಸುವೆ ನೀನು ಓ ನನ್ನ ಕಿಂಕರನೆ ನಿನ್ನ ಬಳಿಯೇ ನಾನು ವಾಸಿಸಿರುವೆ ಗುಡಿಯಲ್ಲೂ ಇಲ್ಲ ಮಸೀದಿಯಲ್ಲೂ ಇಲ್ಲ ಕಾಶಿಯಲ್ಲೂ ಇಲ್ಲ ದ್ವಾರಕೆಯಲ್ಲೂ ಇಲ್ಲ ಅಯೋಧ್ಯೆಯಲ್ಲೂ ಇಲ್ಲ ಸನ್ಯಾಸದೊಳಗೂ ಇಲ್ಲ ವೈರಾಗ್ಯದೊಳಗೂ ನಾನಿಲ್ಲ ಯೋಗಾದಿ ಅಷ್ಟ ಸಿದ್ಧಿಗೂ ದೂರನ ಸನ್ಯಾಸದಲ್ಲಿ ಕೂಡ ಪರಮಾತ್ಮ ಇಲ್ಲ ಅಂತ ಸ್ವಯಂ ಪರಮಾತ್ಮ ಹೇಳಿದ್ದಾನೆ ಅಂತಂದ್ಮೇಲೆ ನೀವು ಯಾತಕ್ಕೆ ಸನ್ಯಾಸ ತೆಗೆದುಕೊಂಡ್ರಿ? ಹೋಗಲಿ, ಇನ್ನಾದರೂ ಬಿಡಬಹುದಲ್ಲ ಅದನ್ನ, ಸನ್ಯಾಸಕ್ಕೆ ಸನ್ಯಾಸ ಕೊಡಬಹುದಲ್ಲ. ಈ ಮಾತಿನ ಧಾಟಿಯನ್ನು ಹಾಗಲ್ಲ ಅರ್ಥ ಮಾಡಿಕೊಳ್ಬೇಕಾದ್ದು. ಕೇವಲ ಸನ್ಯಾಸವನ್ನ ಪಡೆಯುವಷ್ಟರಿಂದಲೇ ಪರಮಾತ್ಮನನ್ನು ಹೊಂದೋದಕ್ಕೆ ಸಾಧ್ಯವಿಲ್ಲ, ವೈರಾಗ್ಯವನ್ನು ತಾಳುವಷ್ಟರಿಂದಲೇ ಪರಮಾತ್ಮನನ್ನು ಹೊಂದೋದಕ್ಕೆ ಸಾಧ್ಯವಿಲ್ಲ. ಅಂತರಂಗದಲ್ಲಿ ಆ ಶುದ್ಧ ಸ್ಫಟಿಕ ಸದೃಶ ಶ್ರದ್ಧೆ ಇದೆಯೋ, ಹಾಗಾದರೆ ಅಲ್ಲಿ ನಾನು ದೊರೆಯುತ್ತೇನೆ. ಆ ಶ್ರದ್ಧೆಯನ್ನು ಗಳಿಸಿಕೊಳ್ಳುವುದು ನಮ್ಮ ಸಾಧನೆಯ ಪ್ರಧಾನ ಉದ್ದೇಶವಾಗಬೇಕು. ಶ್ರದ್ಧೆ ಬಡಪೆಟ್ಟಿಗೆ ಬರುವಂಥದ್ದಲ್ಲ. 100 ಸಲ ಶ್ರದ್ಧೆಗೆ ಬೇಕಾಗುವ ಸಾಕ್ಷ್ಯವನ್ನು ಪರಮಾತ್ಮ ಒದಗಿಸಿದರೂ ಕೂಡ 101ನೇ ಸಲ ಮತ್ತೆ ನಾವು ಸಂಶಯ ಪಿಶಾಚಿಯನ್ನ ಭೇಟಿಯಾಗದೇ ಇರೋದಿಲ್ಲ. ಸಂಶಯ ಪಿಶಾಚಿ ಬಂದು ನಮ್ಮನ್ನು ಅಡರಿಕೊಂಡು ಬಿಡ್ತದೆ. ಈ ಮನಸ್ಸಿನ ಸ್ವಭಾವವೇ ಅಂಥದ್ದು, ಸಂಶಯ ವಿಪರ್ಯಯದಿಂದ ಕೂಡಿದಂಥದ್ದು, ಒಂದೋ ಸಂಶಯ ತಾಳುವಂತಹದ್ದು, ಇಲ್ಲದೆ ಹೋದರೆ ವಿಪರೀತವಾಗಿ ಅರ್ಥ ಮಾಡಿಕೊಳ್ಳೋದು, ಒಂದನ್ನು ಇನ್ನೊಂದಾಗಿ ಅರ್ಥ ಮಾಡಿಕೊಳ್ಳೋದು, ಇದು ಮನಸ್ಸಿನ ಸ್ವಭಾವ. ಆದ್ರಿಂದ ವಿವೇಕಪೂರ್ಣ ಬುದ್ಧಿಯಿಂದ ಯಾವುದು ಸರಿ ಅಂತನ್ನೋದನ್ನ ತಿಳ್ಕೊಂಡು ಅದನ್ನ ಗಟ್ಟಿಯಾಗಿ ಹಿಡಿದು ಬಿಡಬೇಕು, ಶ್ರದ್ಧೆಯಿಂದ ಹಿಡಿಬೇಕು. ಪರಮಾತ್ಮನ ಪಾದವನ್ನು ಹಿಡಿದುಕೊಳ್ಳೋದಿಕ್ಕೆ ಒಂದು ಹಿಡಿತಾ ಇರಬೇಕು, ಕ್ಲಚಸ್ ಅಂತ ಹೇಳ್ತಾರೆ ಅದಕ್ಕೆ ಇಂಗ್ಲಿಷ್ನಲ್ಲಿ ಹಿಡಿತ. ಹೀಗೆ ಹಿಡ್ದ ಅಂತಂದ್ರೆ ಮತ್ತೆ ಬಿಡಬಾರದು. ಅದಕ್ಕೆ ಸ್ವಾಮಿ ವಿವೇಕಾನಂದರು ಆ ಬಗೆಯ ಹಿಡಿತಕ್ಕೆ ಬುಲ್ಡಾಗ್ ಟೆನಾಸಿಟಿ ಅಂತ ಕರೆದಿದ್ದಾರೆ. ನಾಯಿಗಳಲ್ಲಿ ಎಲ್ಲವೂ ನಾಯಿಗಳೇ, ಬೀದಿಲಿ ಇರತಕ್ಕಂಥ ಕಂತ್ರಿ ನಾಯಿಗಳು ನಾಯಿಗಳೇ, ಆದರೆ ಬುಲ್ಡಾಗ್ ಅಂತ ಒಂದಿದೆ. ಅದೇನಾದರೂ ಬಂದು ಹಿಡಿಯಿತು ಅಂತಂದ್ರೆ ಬಿಡಿಸ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಒಂದು ವೇಳೆ ಬಿಡಿಸ್ಕೊಂಡಿದ್ದ ಕಡೆ ಬಂದರೂ ಕೂಡ ಅದು ಹಿಡಿದುಕೊಂಡಿರತಕ್ಕಂತಹ ಮಾಂಸ ಖಂಡ ಅದರ ಬಾಯಿನಲ್ಲೇ ಇರುತ್ತೆ. ಅಷ್ಟರ ಮಟ್ಟಿಗೆ ಅದು ಹಿಡಿದು ಬಿಟ್ಟಿರುತ್ತೆ. ಆ ಬಗೆಯ ಬುಲ್ಡಾಗ್ ಟೆನಾಸಿಟಿ ಇರಬೇಕು ಅಂತ ಹೇಳ್ತಾರೆ. ಅಂತಹ ಒಂದು ಛಲ ಬರಬೇಕಾದ್ರೆ ಈ ಶ್ರದ್ಧೆ ಇರಬೇಕು. ಅದಕ್ಕೋಸ್ಕರ ವೈಷ್ಣವ ಗ್ರಂಥಗಳಲ್ಲಿ ಬರೆದಿದೆ ಅಂತ ಹೇಳಿದರು. ವೈಷ್ಣವ ಗ್ರಂಥಗಳಲ್ಲಿ ಮಾತ್ರ ಅಲ್ಲ, ಅದು ಉಪನಿಷತ್ತಿನಲ್ಲೇ ಪ್ರಾರಂಭವಾಗಿದೆ. ಶ್ರದ್ಧೆಯ ಪ್ರಶ್ನೆ, ಶ್ರದ್ಧಯಾದೇಯಂ, ಒಂದು ದಾನ ಮಾಡಬೇಕಾಗಿದ್ರು ಕೂಡ ಅದನ್ನ ಶ್ರದ್ಧೆಯಿಂದ ಕೊಡು ಅಂತ ತೈತ್ತಿರೀಯ ಉಪನಿಷತ್ತು ಹಲವಾರು ಧರ್ಮ ಬೋಧನೆಗಳನ್ನು ಮಾಡುವಾಗ ಈ ದಾನ ಕಾರ್ಯವನ್ನು ಹೇಗೆ ಮಾಡಬೇಕು ಅಂತನ್ನುವುದನ್ನ ವಿವರಿಸ್ತಾ, ಕೊಡೋದಿದ್ರೆ ಅದನ್ನು ಶ್ರದ್ಧೆಯಿಂದ ಕೊಡು, ಸಾಕ್ಷಾತ್ ಪರಮಾತ್ಮನಿಗೆ ಅದನ್ನು ತಲುಪಿಸ್ತಾ ಇದ್ದೇನೆ. ಒಬ್ಬ ಬಡ ಭಿಕ್ಷುಕನೇ ಆದರೂ ಕೂಡ ಅಥವಾ ಇನ್ಯಾರಿಗೇ ಆಗಲಿ ಕೊಡೋದಿದ್ರೆ ಸಾಕ್ಷಾತ್ ಪರಮಾತ್ಮನೇ ಅದನ್ನು ಸ್ವೀಕರಿಸ್ತಾ ಇದ್ದಾನೆ ಅಂತನ್ನುವ ಶ್ರದ್ಧೆಯನ್ನ ನೂರಕ್ಕೆ ನೂರು ಇಟ್ಟು ಕೊಟ್ಟು ಅಂತ ಹೇಳಿದ್ರೆ ಅವನು ಸ್ವೀಕರಿಸಿದವನು ಪರಮಾತ್ಮನಲ್ಲದೆ ಬೇರೆ ಯಾರೂ ಆಗೋದಕ್ಕೆ ಸಾಧ್ಯವೇ ಇಲ್ಲ. ಆಗ ಯಾಕೆಂತಂದ್ರೆ ಇವನು ಅಂತಹ ವಿಶ್ವಾಸ ಇಟ್ಟುಬಿಟ್ಟಿದ್ದಾನೆ, ಅಂತಹ ಶ್ರದ್ಧೆಯನ್ನು ಇಟ್ಟುಬಿಟ್ಟಿದ್ದಾನೆ, ಹೇ ಭಗವಂತ ನಿನಗೇ ಕೊಡ್ತಾ ಇದ್ದೇನೆ ಅಂತ. ಆ ಸ್ವೀಕರಿಸಿದಂತಹ ವ್ಯಕ್ತಿಯೊಳಗೆ ಆ ಪರಮಾತ್ಮ ತತ್ಕ್ಷಣದಲ್ಲೇ ಆವಿರ್ಭವಿಸಿ ಆಗಲಯ್ಯ ಸ್ವೀಕರಿಸಿದೆ, ಸಂತೋಷ ಆಯಿತು, ಅವನಿಗೇನು ಬೇಕಾಗಿದೆ, ಮೂರು ಲೋಕವೂ ಕೂಡ ಅವನದ್ದೇ. ಆದರೆ ಇವನು ಶ್ರದ್ಧೆಯಿಂದ ಹೇಳಿದ್ದಾನೆ ನೀನೇ ಸ್ವೀಕರಿಸಬೇಕು ಅಂತ, ಆದ್ರಿಂದ ಅವನೇ ಸ್ವೀಕರಿಸುತ್ತಾನೆ. ಶ್ರೀರಾಮಕೃಷ್ಣರು ದಕ್ಷಿಣೇಶ್ವರದಲ್ಲಿ ಇದ್ದಂತಹ ವೇಳೆಯಲ್ಲಿ ಸಾಕ್ಷಾತ್ಕಾರ ಆದ ಮೇಲೂ ಕೂಡ ಕಾಳಿದೇವಿಗೆ ನೈವೇದ್ಯಗಳನ್ನು ಏನೇನು ಮಾಡಿತ್ತೋ ಅದರಲ್ಲಿ ಒಂದಂಶ ಇವರಿಗೆ ಬರಲೇಬೇಕು. ತಮಗೆ ಬರುವಂತಹ ಅಂಶವನ್ನು ಒಂದು ದಿನವೂ ಬಿಟ್ಟುಕೊಟ್ಟವರಲ್ಲ ಅವರು. ಅವರಿಗೆ ಬೇರೆ ಬೇರೆ ಭಕ್ತಾದಿಗಳು ಬೇರೆ ಬೇರೆ ವಸ್ತುಗಳನ್ನೆಲ್ಲ ತಂದುಕೊಡ್ತಾರೆ, ಅವರಿಗೇನು ಕೊರತೆ ಇಲ್ಲ. ಆದರೆ ಕಾಳಿ ಮಂದಿರದಿಂದ ಬರುವಂತಹ ಪ್ರಸಾದವನ್ನು ಅವರು ಬಿಟ್ಟುಕೊಡುವವರಲ್ಲ. ಯಾತಕ್ಕೆ ಬಿಟ್ಟುಕೊಡೋದಿಲ್ಲ ಅಂತಂದ್ರೆ ಅದು ಆ ಹಲವಾರು ಕಾರಣಗಳಿವೆ. ಸಾಕ್ಷಾತ್ ದೇವಿ ಇದ್ದು ಇದರ ದೇವಿಗೆ ಬಹಳ ಬೇಜಾರಾಗುತ್ತೆ, ಇದೆಲ್ಲ ಸಾಮಾನ್ಯವಾದ ಕಾರಣಗಳು. ಒಂದು ದೃಷ್ಟಿಯಿಂದ ಅದು ವಿಶೇಷವಾದ ಕಾರಣಗಳೇ ಆದರೂ ಕೂಡ. ಆದರೆ ಶ್ರೀರಾಮಕೃಷ್ಣ ಸಾಮಾನ್ಯವಾದ ಕಾರಣ ಯಾವುದು ಅಂತ ಹೇಳಿದ್ರೆ ರಾಣಿ ರಾಸಮಣಿ ಇಲ್ಲಿ ಬಹಳಷ್ಟು ಉಂಬಳಿಯನ್ನು ಬಿಟ್ಟೋಗಿದ್ದಾಳೆ, ಅದು ಸತ್ಪಾತ್ರಕ್ಕೆ ತಲುಪಬೇಕು, ತನ್ನ ಮೂಲಕ ತಾನು ಕೃತಾರ್ಥರಾಗಬೇಕು ಅಂತ ಹೇಳ್ತಕ್ಕಂತಹ ಉದ್ದೇಶದಿಂದ ನಾನು ಪಡೆಯುವಂತಹದ್ದನ್ನು ಪಡೆದೇ ಹೊರತು ಅಂತಂದರೆ ಬಾಕಿ ಉಳಿದಂತಹ ಅರ್ಚಕರು ಅದನ್ನು ಸ್ವೀಕಾರ ಮಾಡಿ ತಮ್ಮ ಕೀಪ್ಸ್ ಅಂತ ಹೇಳ್ತಾರೆ. ಅದಕ್ಕೆ ಉಪಪತ್ನಿಯರು ಎಷ್ಟೋ ಜನ ಇಟ್ಕೊಂಡಿರ್ತಾರೆ ಅವರೆಲ್ಲ, ಅವರಿಗೆಲ್ಲ ಹೊರಟೋಗ್ಬಿಡುತ್ತದೋ. ಹೀಗೆ ರಾಣಿ ರಾಸಮಣಿಯ ಇಷ್ಟ ಈಡೇರೋದಿಲ್ಲ, ಅದಕ್ಕೋಸ್ಕರ ನಾನು ತರಿಸ್ಕೊಳ್ತೇನೆ ಅಂತ. ರಾಣಿ ರಾಸಮಣಿಯ ಶ್ರದ್ಧೆಯನ್ನ ಇವರು ಕಾಪಾಡಿಕೊಡ್ತಾ ಇದ್ದಾರೆ. ಆ ಶ್ರದ್ಧೆಗೆ ಓಗೊಟ್ಟು ತಾವು ಸ್ವೀಕಾರ ಮಾಡುವುದರ ಮೂಲಕ ಅವಳನ್ನು ಕೃತಾರ್ಥಳಾಗಿಸ್ತಾ ಇದ್ದಾರೆ. ಸ್ವಯಂ ಕಾಳಿಕಾದೇವಿನೇ ಶ್ರೀರಾಮಕೃಷ್ಣರು. ಸರ್ವದೇವದೇವಿ ಸ್ವರೂಪಾಯ ಶ್ರೀರಾಮಕೃಷ್ಣಾಯ ನಮಃ. ಎಲ್ಲ ದೇವದೇವಿಯರು ಅವರೇ ಆಗಿದ್ದಾರೆ. ಆದ್ರಿಂದ ಯಾರ್ಯಾರು ಯಾವ್ಯಾವ ಬಗೆಯಿಂದ ಬಂದು ಏನೇನು ನೈವೇದ್ಯ ಮಾಡ್ತಾರೋ, ಏನೇನು ಅರ್ಪಣೆ ಮಾಡ್ತಾರೋ, ಅವರು ಅದನ್ನು ತಪ್ಪದೇ ಸ್ವೀಕರಿಸ್ತಾರೆ. ಯಾತಕ್ಕೆ ಅಂತಂದ್ರೆ ಭಕ್ತಾದಿಗಳು ಶ್ರದ್ಧೆಯಿಂದ ಅರ್ಪಿಸ್ತಾ ಇದ್ದಾರೆ. ಆದ್ರಿಂದ ತತ್ಕ್ಷಣ ಅವರು ಅಲ್ಲಿ ಆವಿರ್ಭಾವಗೊಂಡು ಅದನ್ನು ಸ್ವೀಕರಿಸುತ್ತಾರೆ. ಶ್ರದ್ಧೆಯ ಬಲ ಅಂತಹದ್ದು. ನಿಮಗೆಲ್ಲರಿಗೂ ತಿಳಿದಿರತಕ್ಕಂತಹ ಪ್ರಸಿದ್ಧವಾದ ಕಥೆ ಆ ಹಿರಣ್ಯಕಶಿಪು ಪ್ರಹ್ಲಾದನನ್ನು ಗೋಳು ಹೊಯ್ಕೊಳ್ತಾ ಇರ್ತಾನೆ. ಹರಿಯನ್ನು ಭಜಿಸಬೇಡ, ನಾರಾಯಣನನ್ನು ಭಜಿಸಬೇಡ, ನೀನು ಶಿವನನ್ನೇ ಭಜಿಸಬೇಕು, ನನ್ನನ್ನೇ ಭಜಿಸಬೇಕು, ನಾನೇ ಈಶ್ವರ. ಸಾಧ್ಯವಿಲ್ಲ ಅಂತ ಹೇಳಿದಾಗ ಆ ಹರಿಯ ಎಲ್ಲಿದ್ದಾನೆ, ನಿನ್ನ ಹರಿ, ನಿನ್ನ ನಾರಾಯಣ ಎಲ್ಲಿದ್ದಾನೆ, ಅವನು ತೋರ್ಸು ಅಂತ ಈ ರೀತಿಯಲ್ಲಿ ಈ ದಾರಿಯಾಗಿ ಬರ್ತಾನವನು. ತೋರ್ಸು, ನಿನಗೆ ತೋರಿಸೋಕೆ ಸಾಧ್ಯ ಆಗದೆ ಹೋಯ್ತು ಅಂತಂದ್ರೆ ಆಗ್ಲಾದರೂ ನನ್ನನ್ನು ನೀನು ಒಪ್ಪಿಕೊಳ್ಳಬಹುದು. ಒಂದು ವೇಳೆ ತೋರಿಸೋಕೆ ಸಾಧ್ಯವಾದ್ರೆ ಆಗ ನಾನು ಅವನನ್ನು ಕತ್ತರಿಸಬಹುದಲ್ಲ, ಖಡ್ಗ ಹಿಡ್ಕೊಂಡೇ ಕೇಳ್ತಾ ಇದ್ದಾನವನು, ತೋರಿಸು ನಿನ್ನ ಹರಿಯನ್ನ ಅಂತ. ಈ ಕಂಬದಲ್ಲಿದ್ದಾನೋ, ಆ ಕಂಬದಲ್ಲಿದ್ದಾನೋ, ಆ ಕಂಬದಲ್ಲಿದ್ದಾನು, ಕಂಬಗಳನ್ನು ತೋರಿಸ್ತಾನು, ಕಂಬಗಳೊಳಗೆ ಇರೋಕೆ ಸಾಧ್ಯ ಇಲ್ಲ ಅಂತ. ಎಲ್ಲಾದರೂ ಸಂಧಿಯಲ್ಲಿ ಇದನ್ನು ಕೇಳಿದ್ರೆ ಅಡಿಕೊಂಡಿದ್ರೂ ಇರಬಹುದು, ಆದ್ರೆ ಕಂಬದ ಒಳಗೆ ಹೇಗಿರೋದಕ್ಕೆ ಸಾಧ್ಯ? ಹೌದು, ಇದಾನೆ ಇದಾನೆ ಇದಾನೆ ಅಂತ ಹೇಳ್ತಾ ಇದ್ದಾನೆ. ಯಾವ ಧೈರ್ಯದ ಮೇಲೆ ಹೇಳ್ತಾ ಇದ್ದಾನೆ ಕಂಬದೊಳಗೆ ತನ್ನ ಹರಿ ಇದ್ದಾನೆ ಅಂತ ಅನ್ನೋದನ್ನು ಯಾವ ಧೈರ್ಯದ ಮೇಲೆ ಹೇಳ್ತಾ ಇದ್ದಾನೆ ಅವನು? ಶ್ರದ್ಧೆ ಅಂದ್ರೆ ಅದೇನೆ, ನನ್ನ ಹರಿ ಅಲ್ಲೂ ಕೂಡ ಇರಬಲ್ಲ ಅಂತನ್ನೋದನ್ನ ಅವನು ಶ್ರದ್ಧೆಯಿಂದ ಅರಿತಿದ್ದಾನೆ. ಅಲ್ಲೂ ಇದ್ದಾನೆ, ಇಲ್ಲೂ ಇದ್ದಾನೆ, ನೂರಾರು ಕಂಬಗಳನ್ನು ತೋರಿಸಿ ಎಲ್ಲ ಕಡೆಯೂ ಇದ್ದಾನೆ. ಆ ಮಾತನ್ನು ಹೇಳಿದಾಗ ಹಿರಣ್ಯಕಶಿಪುವಿಗೆ ಒಂದು ಕಡೆಯಿಂದ ಒಂದು ಅನುಮಾನ ಇದ್ರೂ ಇರಬಹುದೋ ಏನೋ ಅಂತ. ಯಾಕೆಂದ್ರೆ ಇವನು ಶ್ರದ್ಧೆಯಿಂದ, ಅಷ್ಟು ಶ್ರದ್ಧೆಯಿಂದ ಹೇಳಿಬಿಟ್ಟಿದ್ದಾನೆ, ಇದ್ರೂ ಇರಬಹುದೋ ಏನೋ ಅಂತ. ಯಾತಕ್ಕೆ ಅಂತ ಹೇಳಿದ್ರೆ ಆ ಕಂಬಗಳನ್ನೆಲ್ಲ ಮಾಡುವಾಗ ಒಳಗಡೆ ಯಾರಾದರೂ ಟೊಳ್ಳಾಗಿ ಇಟ್ಟಿದ್ರೆ, ಅದರೊಳಗೆ ಅವನು ಅವತ್ಕೊಂಡಿದ್ರೆ, ಇದ್ರೂ ಇರಬಹುದೋ ಏನೋ ರಾಜರ ಸಂಶಯ, ಅದು ದೊಡ್ಡ ಸಂಶಯ. ಕೊನೆಯಲ್ಲಿ ವಜ್ರದ ಕಂಬವನ್ನು ತೋರಿಸ್ತಾನವನು, ಅದನ್ನ ಸ್ವಯಂ ತಾನೇ ನಿಂತು ರಚನೆ ಮಾಡಿದಂತಹ ಕರ್ಮ ಕಂಬವಂತೆ ಅದು. ಆ ಕಂಬದೊಳಗಡೆ ಸ್ವಲ್ಪವೂ ಕೂಡ ಟೊಳ್ಳು ಇಲ್ಲ, ಖಾಲಿ ಜಾಗ ಇಲ್ಲ. ಹರಿ ಎಷ್ಟೇ ಸಣ್ಣ ಪ್ರಮಾಣದಲ್ಲೂ ಕೂಡ ಅಲ್ಲಿ ಅವಿತುಕೊಂಡಿರುವುದಕ್ಕೆ ಸಾಧ್ಯವೇ ಇಲ್ಲ ಅಂತ ಇವನಿಗೆ ಸ್ಪಷ್ಟವಾಗಿ ಗೊತ್ತಿದೆ. ಇವನಿಗೆ ಶ್ರದ್ಧೆ ಇದೆ ಅದರ ಮೇಲೆ. ಆದ್ರಿಂದ ಕೇಳ್ತಾನೆ, ಈ ಕಂಬದಲ್ಲಿ ನಾನು ಹಾಗಾದ್ರೆ ಅಂತ ಒದ್ದು ತೋರಿಸ್ತಾನೆ. ಆ ಒದೆತದ ಏಟಿಗೆ ಅವನು ಬಂದು ಬಿಡ್ತಾನೆ ನರಸಿಂಹ. ಅದಕ್ಕೆ ಇದ್ರ ಕೊನೆಯ ಪರೀಕ್ಷೆ. ಯಾರ ಪರೀಕ್ಷೆ? ತನ್ನ ಭಕ್ತನ ಪರೀಕ್ಷೆ. ತನ್ನ ಭಕ್ತನ ಪರೀಕ್ಷೆ ಅಲ್ಲ, ತನ್ನ ಭಕ್ತನ ಶ್ರದ್ಧೆಯ ಪರೀಕ್ಷೆ. ಆ ಶ್ರದ್ಧೆಗೆ ಒಂದು ಶಾಶ್ವತವಾದಂತಹ ಪುರಾವೆಯನ್ನು ಈ ಮೂಲಕ ಕೊಡಿಸಬೇಕು ಅಂತ ಭಗವಂತನಿಗೂ ಕೂಡ ಇಷ್ಟ. ತಕ್ಷಣ ಆ ಅತ್ಯಂತ ಅದ್ಭುತವಾದ ಶಕ್ತಿಶಾಲಿಯಾದಂತಹ ಗಟ್ಟಿಯಾದಂತಹ ವಜ್ರಕಂಬವನ್ನು ಭೇದಿಸಿಕೊಂಡು ಹೊರಗೆ ಬರ್ತಾನೆ. ಇದೆಲ್ಲ ಆ ಪುಟ್ಟ ಹುಡುಗನ ದೊಡ್ಡ ಶ್ರದ್ಧೆಯ ಫಲ. ಈ ಶ್ರದ್ಧೆಯ ಬಗ್ಗೆ ಎಷ್ಟು ಮಾತುಗಳು, ಎಷ್ಟು ಮಾತುಗಳಿವೆ. ಮತ್ತು ನಮ್ಮ ಈ ಜೀವನದಲ್ಲೂ ಕೂಡ ಯಾರು ಶ್ರದ್ಧೆಯ ಬಗ್ಗೆ ವ್ಯಾಖ್ಯಾನವನ್ನು ಕೇಳಿಲ್ವೋ, ಯಾರು ಶ್ರದ್ಧೆಯ ಬಗ್ಗೆ ಉಪನ್ಯಾಸವನ್ನು ಕೇಳಿಲ್ವೋ, ಅಂಥವರು ಕೂಡ ಎಷ್ಟೋ ಜನ ಇದ್ದಾರೆ ತಮ್ಮ ಜೀವನದಲ್ಲಿ ಮುಂದೆ ಬಂದವರು. ದೊಡ್ಡ ದೊಡ್ಡ ಉದ್ಯೋಗಿಗಳು, ದೊಡ್ಡ ದೊಡ್ಡ ಕಾರ್ಖಾನೆ ಮಾಲೀಕರು, ಅಥವಾ ದೊಡ್ಡ ದೊಡ್ಡ ಜಮೀನ್ದಾರರು, ಇನ್ನೆಂತೆಂಥದ್ದೋ ಉನ್ನತವಾದಂತಹ ಸ್ಥಿತಿಯಲ್ಲಿ ಇರತಕ್ಕಂಥ ವ್ಯಕ್ತಿಗಳಲ್ಲಿ ಅವ್ರನ್ನೆಲ್ಲ ನೀವು ಹೋಗಿ ಮಾತನಾಡಿಸಿ ನೋಡಿದ್ರೆ ಗೊತ್ತಾಗುತ್ತೆ ಅವರಲ್ಲಿ ಆತ್ಮಶ್ರದ್ಧೆ ಇದೆ ಅಂತ. ಆ ಆತ್ಮಶ್ರದ್ಧೆಯ ಬಲದಿಂದ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಮೊದಲು ಅತ್ಯಂತ ಬಡವನಾಗಿರಬಹುದು, ಬಹಳ ಕಷ್ಟದಲ್ಲಿದ್ದಿರಬಹುದು, ಅಂಥವರೆಲ್ಲರೂ ಕೂಡ ಒಂದು ಕೈ ನೋಡೇ ಬಿಡೋಣ ಏನಾಗುತ್ತೆ ಅಂತನ್ನುವ ಕಿಚ್ಚು ಅವರೊಳಗೆ ಉದಿಸಿ ತಮ್ಮೊಳಗೆ ಒಂದು ಬಗೆಯ ಅದ್ಭುತವಾದ ಶ್ರದ್ಧೆ ಬೆಳೆದು ಅವರು ಬಂದಿದ್ದಾರೆ ಉನ್ನತವಾದ ಸ್ಥಿತಿಗೆ. ಹೀಗೆ ಲೌಕಿಕ ಜೀವನದ ಯಶಸ್ಸಿಗೂ ಈ ಶ್ರದ್ಧೆಯೇ ಮೂಲ, ಆಧ್ಯಾತ್ಮಿಕ ಜೀವನದ ಯಶಸ್ಸಿಗಂತೂ ಶ್ರದ್ಧೆಯೇ ಮೂಲ. ಯಾತಕ್ಕೆ ಅಂತ ಹೇಳಿದ್ರೆ, ಅತೀಂದ್ರಿಯ ವಸ್ತು ಪರಮಾತ್ಮ ಇಂದ್ರಿಯಗಳಿಗೆ ಗೋಚರನಲ್ಲ, ಆದ್ರಿಂದ ಅವನನ್ನೇನಾದರೂ ಅರಿಯುವುದಕ್ಕೊಂದು ಸಾಧನವಿದ್ರೆ ಅದು ಶ್ರದ್ಧೆ ಮಾತ್ರ. ಈ ಲೌಕಿಕವಾದಂತಹ ಯಾವ ವಸ್ತುವನ್ನು ಕೂಡ ಶ್ರದ್ಧೆಯಲ್ಲ, ಕೇವಲ ನಮ್ಮ ರಟ್ಟೆಯ ಬಲದಿಂದ ಅಥವಾ ಕೇವಲ ಬುದ್ಧಿಬಲದಿಂದ ಪಡೆದುಕೊಳ್ಳಬಹುದು. ಆದರೆ ಅಲೌಕಿಕ ವಸ್ತುವನ್ನು ಪಡೆದುಕೊಳ್ಳಬೇಕಾದ್ರೆ ಶ್ರದ್ಧೆಯೇ ಆಧಾರ ಅಂತನ್ನುವ ಕಾರಣದಿಂದ ಶ್ರೀರಾಮಕೃಷ್ಣರು ಅದನ್ನು ಉದ್ಧರಿಸಿ ಆ ವೈಷ್ಣವ ಗ್ರಂಥಗಳಲ್ಲಿ ಬರೆದಿದೆ ಅಂತನ್ನುವುದನ್ನು ಉದ್ಧರಿಸಿ ಹೇಳ್ತಾ ಇದ್ದಾರೆ. ಬಳಿಕ ಒಂದು ಉದಾಹರಣೆ ಕೊಡಬೇಕಲ್ಲ, ನಾನಂತೂ ಕೊಟ್ಟಾಯಿತು ಪ್ರಹ್ಲಾದನದ್ದು, ಶ್ರೀರಾಮಕೃಷ್ಣರು ಅಲ್ಲಿಂದೇ ಒಂದು ಉದಾಹರಣೆ ಕೊಡ್ತಾರೆ. ಯಾವನೋ ಒಬ್ಬ ಮನುಷ್ಯನನ್ನ ಕೃಷ್ಣ ಕಿಶೋರ ಅಂತಲ್ಲಿದ್ದಾನೆ, ಅವನ ಹೆಸರನ್ನು ಉದ್ಧರಿಸಿ ಹೇಳ್ತಾ ಇದ್ದಾರೆ ಕೃಷ್ಣ ಕಿಶೋರನದ್ದು ಎಂಥ ಶ್ರದ್ಧೆ. ಒಬ್ಬ ಕೀಳು ಜಾತಿಯವ ಆತನಿಗೆ ಬಾವಿಯಿಂದ ನೀರು ಸೇದಿ ಕೊಟ್ಟ. ಕೃಷ್ಣ ಕಿಶೋರ ಆತನಿಗೆ ಹೇಳ್ದ, ನೀನು ಶಿವ ಅಂತ ಹೇಳು ಅಂತ. ಆತ ಹಾಗೆ ಮಾಡಿದ ನಂತರ, ಶಿವ ಅಂತ ಹೇಳಿದ ನಂತರ ಮರು ಯೋಚನೆಯನ್ನೇ ಮಾಡದೆ ನೀರು ಕುಡಿದು ಬಿಟ್ಟ. ಆತ ಹೇಳ್ತಾ ಇದ್ದ, ಭಗವನ್ ನಾಮೋಚ್ಚಾರಣೆ ಮಾಡಿದ ನಂತರ ದುಡ್ಡು ಖರ್ಚು ಮಾಡಿ ಪ್ರಾಯಶ್ಚಿತ ಮಾಡಿಕೊಳ್ಳದೆ ಎಂಥ ತಿಡಿಗೇಡ್ತನ ಅಂತ. ಜನ ರೋಗದಿಂದ ಮುಕ್ತರಾಗುವುದಕ್ಕೆ ಭಗವಂತನಿಗೆ ತುಳಸಿ ಅರ್ಪಿಸೋದನ್ನ ನೋಡಿ ಆತನಿಗೆ, ಆ ಕೃಷ್ಣ ಕಿಶೋರನಿಗೆ ಆಶ್ಚರ್ಯವಾಗ್ಬಿಡ್ತು. ಈ ಸ್ನಾನಘಟ್ಟದಲ್ಲಿ ಆತ ನಮಗೊಂದ್ಸತಿ ಹೇಳ್ದ, ಶ್ರೀರಾಮನ ಪವಿತ್ರ ನಾಮೋಚ್ಚಾರಣೆ ಮಾಡ್ತಾ ನಾನು ನನ್ನ ದಿನಗಳನ್ನು ಕಳೆಯುವ ಹಾಗೆ ನೀವೆಲ್ಲರೂ ನನಗೆ ಆಶೀರ್ವಾದ ಮಾಡಿ ಅಂತ. ನಾನು ಆತನ ಮನೆಗೆ ಹೋದಾಗಲೆಲ್ಲ ಆತ ನನ್ನನ್ನು ನೋಡಿ ಆನಂದದಿಂದ ಕುಪ್ಪಳಿಸ್ತಾ ಇದ್ದ. ರಾಮಚಂದ್ರ ಲಕ್ಷ್ಮಣನಿಗೆ ಹೇಳ್ದ, ಸೋದರ, ನೀನು ಎಲ್ಲಿ ಊರ್ಜಿತ ಭಕ್ತಿಯನ್ನು ನೋಡುವೆಯೋ ಅಲ್ಲಿ ನಾನು ಇದ್ದೇನೆ ಅಂತನ್ನೋದನ್ನು ತಿಳಿದುಕೋ ಅಂತ. ಉದಾಹರಣೆಗೆ ಚೈತನ್ಯ ದೇವ, ಆತ ಪ್ರೇಮದಿಂದ ನಕ್ಕು ಅತ್ತು ನರ್ತಿಸಿ ಹಾಡ್ತಾ ಇದ್ದ. ಆತ ಒಬ್ಬ ಅವತಾರ ಪುರುಷ, ಭಗವಂತನೇ ಆತನ ಮೂಲಕ ಅವತೀರ್ಣನಾಗಿದ್ದ. ಶ್ರೀರಾಮಕೃಷ್ಣ ಈ ಮಾತನ್ನ ಹೇಳುವಾಗ, ಆ ಕೃಷ್ಣ ಕಿಶೋರ್ನ ಶ್ರದ್ಧೆಯ ಕುರಿತಾಗಿ ಹೇಳುವಾಗ ಅವನೇನ್ ಹೇಳ್ದಂತೆ, ಅವನಿಗೆ ನೀರು ಕುಡಿಬೇಕಾದಂತಹ ಸಂದರ್ಭ ಬಂದಾಗ ಬೇರೆ ಯಾರೋ ನೀರು ಕೊಡೋರು, ಬ್ರಾಹ್ಮಣರು ಯಾರೋ ನೀರು ಕೊಡೋರು ಇರಲಿಲ್ಲ ಅಲ್ಲಿ, ಯಾರೋ ಕೀಳು ಜಾತಿಯವರಂತೆ. ಆದ್ರೆ ಅವನು ನೀರು ಕುಡಿಲೇಬೇಕಾಗಿದೆ, ಅವನು ಕೀಳು ಜಾತಿಯವನು, ಅದರಿಂದ ಹಿಡ್ಕೊಂಡಿರ್ತಕ್ಕಂತಹ ನೀರು ಮೈಲಿಗೆ, ಅದನ್ನು ಮಡಿ ಮಾಡೋದು ಹೇಗೆ? ಇವನು ಉಪಾಯ ನೋಡಿ, ಶಿವ ಅಂತ ಹೇಳ್ಬಿಡು. ಅವನು ಶಿವ ಅಂತ ಹೇಳ್ಬಿಟ್ಟ. ಹೇಳಿದ ತಕ್ಷಣ ಅವನು ಪವಿತ್ರನಾಗ್ಬಿಟ್ಟ. ಅವನಾದನೋ ಬಿಟ್ಟನೋ ಆ ವಿಚಾರ ಪ್ರತ್ಯೇಕ. ಈ ಕೃಷ್ಣ ಕಿಶೋರ್ನಿಗಂತೂ ಅನಿಸ್ತು ಅವನು ಪವಿತ್ರನಾಗ್ಬಿಟ್ಟ ಅಂತ, ಅವನದ ನೀರು ಕುಡದೇ ಬಿಟ್ಟ. ಅದನ್ನು ಶ್ರೀರಾಮಕೃಷ್ಣ ಎತ್ತಿ ಹಾಡ್ತಾ, ಎಂಥ ಶ್ರದ್ಧೆ ಅವನದ್ದು ಅಂತ. ಭಗವನ್ ನಾಮೋಚ್ಚಾರವನ್ನು ತಾನು ಮಾಡಿ ಮಾತ್ರವೇ ಶುದ್ಧನಾಗುವುದು ಮಾತ್ರ ಅಲ್ಲ, ಯಾರತ್ರ ಮಾಡಿಸಿದರೂ ಕೂಡ ಅವನು ಶುದ್ಧನಾಗುತ್ತಾನೆ ಅಂತ. ಈ ಬಗೆಯ ಒಂದು ನಿಶ್ಚಿತವಾದಂತಹ ಬುದ್ಧಿ ಅದೇ ಶ್ರದ್ಧೆ. ಆಮೇಲೆ ಇನ್ನೊಂದು ಮಾತನ್ನ ಹೇಳ್ತಾ ಇದ್ದಾರೆ ರಾಮ ಲಕ್ಷ್ಮಣನಿಗೆ ಹೇಳಿದಂತಹ ಮಾತನ್ನ, ಸೋದರ, ಎಲ್ಲಿ ನೀನು ಊರ್ಜಿತ ಭಕ್ತಿಯನ್ನು ನೋಡುವೆಯೋ ಅಲ್ಲಿ ನಾನು ಇದ್ದೇನೆ ಅಂತ ಅನ್ನೋದು ತಿಳಿದುಕೋ ಅಂತ. ಊರ್ಜಿತ ಭಕ್ತಿ ಅಂದ್ರೆ ಮೇಲೆ ಮೇಲೆ ಮೇಲೆ ಮೇಲೆ ಏರ್ತಕ್ಕಂತಹ ಭಕ್ತಿ ವಿನಃ ಪೂಜೆ ಇವತ್ತೊಂದು ದಿವಸ ಮಾಡಿದ್ರೆ ಏನಂತೆ, ನಾಳೆ ಮಾಡಿಕೊಂಡ್ರೆ, ದಿನ ಮಾಡಿದಿನಲ್ಲ, ಇವತ್ತೊಂದು ದಿನ ಮಾಡಿದ್ರೆ ಏನಾಯ್ತು ಅಂದ್ರೆ ಅದು ಊರ್ಜಿತ ಅಲ್ಲ, ಮತ್ತು ಅಲ್ಲಿ ಊರ್ಜಿತ ಆಗುವಂತಹ ಸಂದರ್ಭ ಇಲ್ಲ. ದೇವಸ್ಥಾನಗಳಲ್ಲಿ ಆಗಲಿ ಮನೆಗಳಲ್ಲಿ ಆಗಲಿ ಈ ಪೂಜೆ ಪುನಸ್ಕಾರ ಅಂತ ಹೇಳ್ತಕ್ಕಂಥದ್ದು ಪ್ರತಿದಿನ ಒಂದೇ ಬಗೆಯ ಶ್ರದ್ಧೆಯಿಂದ ಅದು ನಡ್ಕೊಂಡು ಬರಬೇಕು. ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಹೇಗೆ ಸ್ವಾಮೀಜಿ, ಪರವಾಗಿಲ್ವಾ, ಸ್ವಲ್ಪ ಯಾಕೋ ಒಂಥರ ಮೈಕೈ ನೋವಿದೆ. ಅವರ ಸ್ನೇಹಿತರು ತಕ್ಷಣ ಬಂದ್ಬಿಟ್ಟಿದೆ, ನೋಡಿ ಇವತ್ತೊಂದು ಬಹಳ ಒಳ್ಳೆ ಸಿನಿಮಾ ಬಂದಿದೆ. ಹೌದಾ, ಹೋಗೋಣ ಹಾಗಾದ್ರೆ. ಆಗ ಅವನಿಗೆ ಮೈನೋವಿಲ್ಲ, ಅವನ ಸ್ವಂತ ಸುಖಕ್ಕೆ ಸಂಬಂಧಪಟ್ಟಂತಹ ಯಾವುದಾದ್ರೂ ಕಾರ್ಯವನ್ನು ಮಾಡಬೇಕು ಅಂತಂದ್ರೆ ಮೈಕೈ ನೋವಿಲ್ಲ. ಆದರೆ ದೇವರ ಪೂಜೆ ಮಾಡಬೇಕು ಅಂತ ಹೇಳಿದ್ರೆ ಇದ್ದಕ್ಕಿದ್ದಾಗೆ ಮೈ ನೋವು ಬರುತ್ತವನಿ. ಇದೆಲ್ಲ ಊರ್ಜಿತ ಭಕ್ತಿ ಅಂತ ಕರೆಯಿಸಿಕೊಳ್ಳೋದಿಲ್ಲ. ಪ್ರೀತಿಪೂರ್ವಕವಾದಂತಹ ಭಕ್ತಿ ಇತ್ತು ಅಂತ ಹೇಳಿದ್ರೆ ಪ್ರತಿದಿನ ಆಗಬೇಕಾದಂತಹ ಕಾರ್ಯ ಕುರಿತಾಗಿ ಅವರಿವ್ರನ್ನ ಕೇಳಕ್ ಹೋಗೋದಿಲ್ಲ. ಒಂದು ವೇಳೆ ಹೀಗೆ ಮಾಡಿದ್ರೆ ಪರವಾಗಿಲ್ವಾ, ಹಾಗೆ ಯಾರಾದೊಬ್ರು ಪರವಾಗಿಲ್ಲ ಅನ್ನೋರು ಬೇಕವರಿಗೆ. ಯಾಕೆಂದ್ರೆ ಅವ್ರ ಮೇಲೆ ಹಾಕಿ ತಾನು ನಿಶ್ಚಿಂತೆಯಾಗಿ ಇರಬಹುದು ಅಂತ. ಆದ್ರೆ ಆ ರಾಮ ಹೇಳ್ತಾ ಇದ್ದಾನೆ, ಎಲ್ಲಿ ಊರ್ಜಿತ ಭಕ್ತಿ ಇದೆಯೋ ಅಲ್ಲಿ ನಾನೇ ಇದ್ದೇನೆ. ಪ್ರತಿಯೊಂದು ದೇವಸ್ಥಾನ ಅದು ಚಿಕ್ಕದಾಗಿರಲಿ ದೊಡ್ಡದಾಗಿರಲಿ, ಆ ದೇವಸ್ಥಾನದ ಊರ್ಜಿತಾವಸ್ಥೆಗೆ ಬರೋದು ಅಲ್ಲಿರ್ತಕ್ಕಂಥ ಅರ್ಚಕನ ಊರ್ಜಿತ ಭಕ್ತಿಯ ಸಂಬಂಧದಿಂದ, ಊರ್ಜಿತ ಭಕ್ತಿಯ ದೆಸೆಯಿಂದ. ಅಂತಹ ಭಕ್ತಿಯನ್ನು ನಾವು ಕಾಣಿಸಿಕೊಳ್ಬೇಕಾಗುತ್ತೆ ಅಂತ ಅನ್ನೋದನ್ನೇ ಇಲ್ಲಿ ಮೂಲಕ ತಿಳಿಸ್ತಾ ಇದ್ದಾರೆ. ಈಗ ಮಾಸ್ಟರ್ ಮಹಾಶಯ ಬರೀತಾ ಇದ್ದಾನೆ, ಪರಮಹಂಸರು ಈಗ ಗೌರಾಂಗನ ಪ್ರೇಮಾಭಕ್ತಿಯ ಸಂಬಂಧವಾಗಿ ನಾಮ ಸಂಕೀರ್ತನೆಗೆ ಶುರು ಮಾಡಿದರು. ಗೌರಾಂಗ ಅಂದ್ರೆ ನಿತ್ಯಾನಂದ, ಅಥವಾ ಅವನು ಶ್ರೀಕೃಷ್ಣ ಚೈತನ್ಯ. ಶ್ರೀಕೃಷ್ಣ ಚೈತನ್ಯ ಬಂಗಾಳದ ದೇವರು, ದಕ್ಷಿಣ ಭಾರತದಲ್ಲಿ ಅವನ ಹೆಸರು ಅಷ್ಟಿಲ್ಲ. ಆದರೆ ರಾಮಕೃಷ್ಣ ಆಶ್ರಮದವರ ಮೂಲಕ ಇತ್ತಿತ್ತಲಾಗಿ ಅವನು ಇತ್ ಕಡೆಯೂ ಕೂಡ ಪ್ರಖ್ಯಾತನಾಗ್ತಾ ಇದ್ದಾನೆ. ಗೌರಾಂಗನ ಸಂಬಂಧವಾಗಿ ಅಂದ್ರೆ ಶ್ರೀಕೃಷ್ಣ ಚೈತನ್ಯನ ಸಂಬಂಧವಾಗಿ ಬಂಗಾಳದಲ್ಲಿ ಬಹಳಷ್ಟು ಸಾಹಿತ್ಯ ಬೆಳೆದಿದೆ, ಬಹಳಷ್ಟು ಭಕ್ತಿ ಗ್ರಂಥಗಳು ಬೆಳೆದಿವೆ. ಅವನ ಹೆಸರಿನಲ್ಲಿ ಇವತ್ತಿಗೂ ಕೂಡ ಗೌಡಿಯ ಮಠ ಇದೆ. ಆ ಮಠಗಳಲ್ಲಿ ಹಲವಾರು ಜನ ಸಾಧುಗಳು ಅವನ ಹೆಸರಿನಲ್ಲಿ ತ್ಯಾಗ ಮಾಡಿ ಆಧ್ಯಾತ್ಮಿಕ ಸಾಧನೆಯಲ್ಲಿ ನಿರತರಾಗಿದ್ದಾರೆ. ಆದರೆ ಯಥಾ ಪ್ರಕಾರ ಎಲ್ಲಾ ಮಠಗಳು ಹೇಗೆ ಕಾಲಕ್ರಮದಲ್ಲಿ ಆ ಊರ್ಜಿತಾವಸ್ಥೆಯನ್ನು ಕಳೆದುಕೊಂಡು ಸಾಮಾನ್ಯ ಮಟ್ಟಕ್ಕೆ ಇಳಿಯಿತ್ವೋ ಅದೇ ರೀತಿಯಲ್ಲಿ ಆ ಗೌಡಿಯ ಮಠವು ಕೂಡ ಕೆಳಗಿಳಿತಾ ಇದೆ. ಅದು ಅಲ್ಲಲ್ಲಿ ಇರತಕ್ಕಂಥ ವ್ಯಕ್ತಿಗಳ ದೋಷದಿಂದಾಗಿ ಮತ್ತು ಆ ಅವತಾರದ ಕಾರ್ಯ ತಿಳಿಸತಕ್ಕಂಥದ್ದು ಕೂಡ ಎಷ್ಟೋ ಮಟ್ಟಿಗೆ ಮುಗಿದಿದೆ ಅಂತ ಅರ್ಥ ಮಾಡಿಕೊಳ್ಬೇಕಾಗುತ್ತೆ. ಶ್ರೀರಾಮಕೃಷ್ಣಾಶ್ರಮವು ಕೂಡ ಕೇವಲ 1500 ವರ್ಷಗಳವರೆಗೆ ನಿರಂತರವಾಗಿ ಬೆಳೆದುಕೊಂಡು ಹೋಗ್ತಾ ಇರುತ್ತೆ. ಯಾರು ಎಂಥ ಅಡೆತಡೆಗಳನ್ನ ಒಡ್ಡಿದರೂ ಕೂಡ ಅದು ಎಂದೆಂದಿಗೂ ಕೂಡ ಕೆಳಗಿಳಿಯೋದಿಲ್ಲ. ಆಮೇಲೆ ಹೇಳ್ತಾರೆ ಸ್ವಾಮಿ ವಿವೇಕಾನಂದರು, ಇತರ ಎಲ್ಲ ಮಠಗಳಿಗೆ ಯಾವ ದುರ್ಗತಿ ಬಂದಿದೆಯೋ ಅದೇ ದುರ್ಗತಿ ಇದಕ್ಕೂ ಕೂಡ ಬರುತ್ತೆ ಅಂತ. ಆಮೇಲೆ ಮತ್ತೊಬ್ಬ ಅವತಾರ ಪುರುಷ ಬರಬೇಕು, ಹೀಗೇ ಹೋಗ್ತಾ ಇರುತ್ತೆ ಇದರ ಕ್ರಮ. ಆದ್ರಿಂದ ಎಲ್ಲಿವರೆಗೆ ಈಗ ಊರ್ಜಿತಾವಸ್ಥೆಯಲ್ಲಿ ಇದೆಯೋ ಆ ಒಂದು ಕಾಲದಲ್ಲಿ ಇರತಕ್ಕಂಥ ನಾವು ಈ ವಾತಾವರಣವನ್ನು ಉಪಯೋಗಿಸಿಕೊಂಡು ಮಾವಿನ ಹಣ್ಣು ತಿನ್ನಬೇಕು. ಶ್ರೀರಾಮಕೃಷ್ಣ ಹೇಳದಂತೆ ಶ್ರೀರಾಮಕೃಷ್ಣರು ಆ ಶ್ರೀಕೃಷ್ಣ ಚೈತನ್ಯನ ಕುರಿತಾಗಿ ಮಾತನಾಡಿದ ತಕ್ಷಣವೇ ಅವನ ದಿವ್ಯ ಪ್ರೇಮ ಅಂತ ಹೇಳತಕ್ಕಂಥದ್ದು ಮನಸ್ಸಿಗೆ ಬಂದು ಅವನ ಕುರಿತಾಗಿ ನಾಮ ಸಂಕೀರ್ತನೆ ಶುರು ಮಾಡಿದ್ರಂತೆ. ನಾವು ಸ್ವಲ್ಪ ಹೊತ್ತು ಮಾಡೋಣ. ಶ್ರೀಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ, ಶ್ರೀಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ, ಹರೇ ರಾಮ ಹರೇ ಕೃಷ್ಣ ರಾಧೇ ಗೋವಿಂದ, ಹರೇ ರಾಮ ಹರೇ ಕೃಷ್ಣ ರಾಧೇ ಗೋವಿಂದ, ರಾಧೇ ಗೋವಿಂದ ಭಜೋ ರಾಧೇ ಗೋವಿಂದ, ರಾಧೇ ಗೋವಿಂದ ಭಜೋ ರಾಧೇ ಗೋಪಾಲ, ರಾಧೇ ಗೋವಿಂದ ಭಜೋ ರಾಧೇ ಗೋಪಾಲ, ರಾಧೆ ಗೋವಿಂದ ಭಜೋ ರಾಧೆ ಗೋಪಾಲ್ ಶ್ರೀಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಹರೆ ರಾಮ ಹರೆ ಕೃಷ್ಣ ರಾಧೆ ಗೋವಿಂದ ಹರೆ ರಾಮ ಹರೆ ಕೃಷ್ಣ ರಾಧೆ ಗೋವಿಂದ ರಾಧೆ ಗೋವಿಂದ ಭಜೋ ರಾಧೆ ಗೋಪಾಲ್ ರಾಧೆ ಗೋವಿಂದ ಭಜೋ ರಾಧೆ ಗೋಪಾಲ್ ರಾಧೆ ಗೋವಿಂದ ಭಜೋ ರಾಧೆ ಗೋಪಾಲ್ ರಾಧೆ ಗೋವಿಂದ ಭಜೋ ರಾಧೆ ಗೋಪಾಲ್ ಶ್ರೀಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಹರೆ ರಾಮ ಹರೆ ಕೃಷ್ಣ ರಾಧೆ ಗೋವಿಂದ ಹರೆ ರಾಮ ಹರೆ ಕೃಷ್ಣ ರಾಧೆ ಗೋವಿಂದ ರಾಧೆ ಗೋವಿಂದ ಭಜೋ ರಾಧೆ ಗೋಪಾಲ್ ರಾಧೆ ಗೋವಿಂದ ಭಜೋ ರಾಧೆ ಗೋಪಾಲ್ ರಾಧೆ ಗೋವಿಂದ ಭಜೋ ರಾಧೆ ಗೋಪಾಲ್ ರಾಧೆ ಗೋವಿಂದ ಭಜೋ ರಾಧೆ ಗೋಪಾಲ್ ರಾಧೆ ಗೋವಿಂದ ಭಜೋ ರಾಧೆ ಗೋಪಾಲ್ ಕೀರ್ತನೆ ಮುಗಿದ ಬಳಿಕ ಬಲರಾಮನ ತಂದೆ ಮಣಿಮಲ್ಲಿಕ ವೇಣಿಪಾಲ ಇನ್ನೂ ಅನೇಕ ಭಕ್ತರು ಪರಮಹಂಸರಿಂದ ಬೀಳ್ಕೊಂಡ್ರು ಅಂತ ಬರೀತಾನೆ ಮಾಸ್ಟರ್ ಮಾಷಿಯ. ಬಳಿಕ ಬರೀತಾನೆ, ಸಾಯಂಕಾಲವಾದ ಮೇಲೆ ಕಾನ್ಸಾರಿ ತೋಲ ಅಲ್ಲಿನ ಹರಿಸಭೆ ಅದರ ಭಕ್ತರು ಬಂದರು. ಅವರೊಡನೆ ಪರಮಹಂಸರು ಪ್ರೇಮೋನ್ಮತ್ತರಾಗಿ ಈಗ ನರ್ತಿಸ್ತಾ ಇದ್ದಾರೆ. ನರ್ತನವಾದ ನಂತರ ಕಿಶೋರಿ ಅವರ ಪಾದವನ್ನು ಒತ್ತುವುದಕ್ಕೆ ಮುಂದೆ ಬಂದ. ಆದರೆ ಪರಮಹಂಸರು ತಮ್ಮನ್ನ ಸ್ಪರ್ಶಿಸೋದಕ್ಕೆ ಯಾರನ್ನೂ ಬಿಟ್ಟುಕೊಡಲಿಲ್ಲ. ಈಗ ಈಶಾನ ಕೊಠಡಿಯನ್ನು ಪ್ರವೇಶಿಸಿದ. ಪರಮಹಂಸರು ಇನ್ನೂ ಭಾವಾವಿಷ್ಟರಾಗಿ ಕುಳಿತುಕೊಂಡಿದ್ದಾರೆ. ಸ್ವಲ್ಪ ಹೊತ್ತಾದ ಮೇಲೆ ಈಶಾನನೊಡನೆ ಮಾತುಕತೆಯಾಡೋದಕ್ಕೆ ತೊಡಗಿದರು. ಈಶಾನನಿಗೆ ಗಾಯತ್ರಿಯ ಪುರಸ್ಕರಣೆ ಮಾಡೋದಕ್ಕೆ ಇಚ್ಛೆ. ಅದಕ್ಕೆ ಶ್ರೀರಾಮಕೃಷ್ಣ ಅವನಿಗೆ ಹೇಳ್ತಾ ಇದ್ದಾರೆ, ನಿನ್ನ ಮನಸ್ಸು ಹೇಗೆ ಹೇಳುತ್ತೋ ಹಾಗೆ ಮಾಡು, ನಿನ್ನ ಮನಸ್ಸಿನಲ್ಲಿ ಇನ್ನೇನು ಸಂದೇಹ ಇಲ್ಲ ತಾನೇ, ಕಲಿಯುಗಕ್ಕೆ ನಿಗಮ ಮಾರ್ಗವಲ್ಲ ಆಗಮ ಮಾರ್ಗ ಅಂತ. ಇಲ್ಲಿ ಈಶಾನನಿಗೆ ಏನ್ ಹೇಳ್ತಾ ಇದ್ದಾರೆ, ನಿನ್ನ ಮನಸ್ಸು ಹೇಗೆ ಹೇಳುತ್ತೋ ಹಾಗೆ ಮಾಡು ಅಂತ. ಅದು ಅವನಿಗೆ ಮಾತ್ರ ಅನ್ವಯ ಆಗುವಂತಹ ಮಾತು. ನಿನ್ನ ಮನಸ್ಸು ಹೇಗೆ ಹೇಳುತ್ತೋ ಹಾಗೆ ಮಾಡು ಅಂತ ಹೇಳಿದ್ದಾರೆ ಅಂತ ಎಲ್ಲರೂ ತಗೊಂಡ್ಬಿಟ್ರೆ ಯಾರ್ಯಾರ ಮನಸ್ಸು ಯಾವ್ಯಾವ ಹುಚ್ಚು ಸ್ಥಿತಿಯಲ್ಲಿರುತ್ತೋ ಯಾರಿಗೆ ಗೊತ್ತಿರುತ್ತೆ. ಯಾವುದೋ ಒಂದು ಹುಚ್ಚು ಭಾವನೆಯನ್ನು ತೆಗೆದುಕೊಂಡು ಬಿಟ್ಟು ನಮ್ಮ ಮನಸ್ಸಿಗೆ ಅನುಸಾರವಾಗಿ ಮಾಡಬಹುದು, ಶ್ರೀರಾಮಕೃಷ್ಣ ಅಪ್ಪಣೆ ಕೊಟ್ಟಿದ್ದಾರೆ ಅದಂದ್ರೆ ನಾವು ಆ ರೀತಿಯಲ್ಲಿ ಹೋಯ್ತು ಅಂತಂದ್ರೆ ಆಗೋದಿಲ್ಲ. ಅಂದ್ರೆ ಇಲ್ಲಿ ಈಶಾನ ಸಾಕಷ್ಟು ಆಧ್ಯಾತ್ಮಿಕ ಸಾಧನೆ ಮಾಡಿ ಸಜ್ಜನ ಸಂಘ ಮಾಡಿ ಒಂದಷ್ಟು ವಿವೇಕವನ್ನು ಸಂಪಾದನೆ ಮಾಡಿಕೊಂಡಿದ್ದದನ್ನ ಶ್ರೀರಾಮಕೃಷ್ಣ ಗಮನಿಸಿ ಅವನು ಈಗ ತೀರ್ಮಾನ ಮಾಡಿದ್ದಾದ್ರೂ ಏನು ಗಾಯತ್ರಿ ಪುರಚರಣೆ ಮಾಡಬೇಕು ಅಂತ. ಅದಕ್ಕೆ ಸಂಬಂಧಪಟ್ಟಂತೆ ಅದನ್ನು ಮುಂದರ್ಕೊಂಡು ಹೋಗೋದಕ್ಕೆ ಅವನಿಗೆ ಏನು ತೊಂದರೆ ಇಲ್ಲ ಅಂತ ತೊಂದರೆಯನ್ನು ಶ್ರೀರಾಮಕೃಷ್ಣ ಏನು ಕಾಣ್ತಾ ಇಲ್ಲ. ಅದರಿಂದ ನಿನ್ನ ಮನಸ್ಸಿನ ಪ್ರಕಾರ ನೀವು ಮುಂದುವರಿಬಹುದು ಅಂತ ಹೇಳ್ತಾ ಇದ್ದಾರೆ. ಆದರೆ ಇನ್ನೊಂದು ವಿಚಾರ ಹೇಳ್ತಾ ಇದ್ದೀನಿ, ನಿನ್ನ ಮನಸ್ಸಲ್ಲಿ ಇನ್ನೇನು ಸಂದೇಹ ಇಲ್ಲ ತಾನೇ? ಸಂದೇಹ ಇಟ್ಟುಕೊಂಡು ಕೆಲಸಕ್ಕೆ ಇಳಿಬಾರದು. ಸಂಶಯಾತ್ಮ ವಿನಶ್ಯತಿ ಅಂತ ಅದು ಬಹಳ ಪ್ರಸಿದ್ಧವಾದಂತಹ ಮಾತು, ಸಂಶಯಾತ್ಮ ವಿನಶ್ಯತಿ ಅಂತ ಹೇಳ್ತಕ್ಕಂಥದ್ದು. ಯಾವುದನ್ನೇ ಮಾಡಲಿ ಸಂಶಯ ಇಟ್ಕೊಂಡು ಮಾಡಬಾರದು. ಅದು ಕೂಡ ದೇವರಿಗೆ ಸಂಬಂಧಪಟ್ಟಂತಹ ಕಾರ್ಯವನ್ನು ಮಾಡುವ ಸಂದರ್ಭದಲ್ಲಿ ಸ್ವಲ್ಪ ತಪ್ಪೋ ನೆಪ್ಪೋ ಸಂಶಯ ಇಟ್ಕೊಳ್ಬಾರದು. ಏನಾದ್ರು ತೊಂದರೆ ಆಗುತ್ತೋ ಏನೋ, ನಮ್ಮ ಮನೇಲಿ ಏನಾದರೂ ತೊಂದರೆ ಆಗ್ಬೋದೋ ಏನೋ ಅಂತನೋ ಈ ಭಾವದಿಂದ ದೇವರಿಗೆ ಹೂ ಹಾಕಿದರೆ ದೇವರ ಸ್ವಭಾವ ಏನು ಅಂದ್ರಪ್ಪ, ತಥಾಸ್ತು ತಥಾಸ್ತು ತಥಾಸ್ತು ಅಂತ ಹೇಳ್ಬೋದು. ಏನೇ ಮಾಡು ತಥಾಸ್ತು. ಆದ್ರಿಂದ ನಿಶ್ಚಿತವಾದಂತಹ ಬುದ್ಧಿಯಿಂದ ದೇವರಿಗೆ ನಾನು ಪೂಜೆ ಮಾಡ್ತಾ ಇದ್ದೇನೆ, ದೇವರ ಕಾರ್ಯವನ್ನು ಮಾಡ್ತಾ ಇದ್ದೇನೆ, ಇದರಿಂದ ಒಳ್ಳೆಯದೇ ಆಗುವುದೇ ವಿನಃ ಕೆಟ್ಟದ್ದಾಗೋದಕ್ಕೆ ಸಾಧ್ಯ ಇಲ್ಲ ಅಂತನ್ನುವ ಒಂದು ಭಾವನೆಯನ್ನ ಸ್ಪಷ್ಟವಾಗಿ ಮನಸ್ಸಲ್ಲಿ ದೃಢಪಡಿಸಿಕೊಂಡು ಮುಂದುವರಿತು ಅಂತಂದ್ರೆ ಏನು ತೊಂದರೆ ಇಲ್ಲ. ಅತಿಯಾದ ಬುದ್ಧಿವಂತಿಕೆಯ ಕಾರಣದಿಂದಾಗಿ ಹೀಗಾದ್ರೆ ಒಂದು ವೇಳೆ, ಹಾಗಾದ್ರೆ ಒಂದು ವೇಳೆ, ಅದಕ್ಕೆ ಹಲ್ಲಿ ತಿಂದ ರೋಗ ಅಂತ ಅದಕ್ಕೆ ಹೆಸರು. ಅದಕ್ಕೆ ಶ್ರೀರಾಮಕೃಷ್ಣ ಹೇಳ್ತಾ, ನಿನ್ನ ಮನಸ್ಸಲ್ಲಿ ಇನ್ನೇನು ಸಂದೇಹ ಇಲ್ಲ ತಾನೇ ಅಂತ ಹೇಳ್ತಾ ಇನ್ನೊಂದು ಹೊಸ ಮಾತು ಹೇಳ್ತಾ ಇದ್ದಾರೆ. ಕಲಿಯುಗಕ್ಕೆ ನಿಗಮ ಮಾರ್ಗವಲ್ಲ ಆಗಮ ಮಾರ್ಗ ಅಂತ. ನಿಗಮ ಅಂತಂದ್ರೆ ವೇದ. ವೇದ ಬಹಳ ವಿವರವಾದ ಸಾಧನಾ ಕ್ರಮವನ್ನ ಮಂಡಿಸಿರುತ್ತೆ. ಎಷ್ಟು ವಿವರಗಳು ಅಂತಂದ್ರೆ ಈ ಕಲಿಯುಗದಲ್ಲಿ ನಾವು ಅದನ್ನೆಲ್ಲ ನೆನಪಿಟ್ಕೊಂಡು ಅದಕ್ಕನುಸಾರವಾಗಿ ಮಾಡೋದು ಸಾಧ್ಯವೇ ಇಲ್ಲ. ಒಂದ್ ವೇಳೆ ಮಾಡಿದ್ರೆ ನಮಗೆ ಅಯ್ಯೋ ಅದನ್ನ ಆ ಒಂದು ಕಡ್ಡಿ ಆ ಕಡೆಯಿಂದ ಅಲ್ಲಿ ಹಿಡಿದ್ರೆ ಬರಲಿ, ಇಲ್ಲಿ ಇಟ್ಟದಿಂದಲೇನೆ ಎಲ್ಲ ಅನಾಹುತ ಆಯ್ತು ಅಂತ ಕಾಣುತ್ತೆ ಅಂತ ತಿಳಿಯುವ ಸಂದರ್ಭ. ಆದ್ರಿಂದ ಈ ಕಲಿಯುಗಕ್ಕೆ ವೇದ ಮಾರ್ಗ, ವೇದದಲ್ಲಿ ಪ್ರಣೀತವಾದಂತಹ ಯಜ್ಞ ಯಾಗಾದಿಗಳ ಒಂದು ಕಾರ್ಯ ಹೇಳಿಸಿದ್ದಲ್ಲ. ಹಾಗಾದ್ರೆ ಈ ಕಲಿಯುಗಕ್ಕೆ ಯಾವುದು ಶ್ರೇಷ್ಠವಾದ್ದು? ಆಗಮ ಮಾರ್ಗ. ಆಗಮ ಅಂತಂದ್ರೆ ಸ್ಮೃತಿ. ಋಷಿಮುನಿಗಳು ಈ ಕಲಿಯುಗಕ್ಕೆ ತಕ್ಕಂತಹ ದೇವತಾರ್ಚನೆಯ ಪೂಜಾವಿಧಿಯ ವಿವರಗಳನ್ನೆಲ್ಲ ಬರೆದಿಟ್ಟಿದ್ದಾರೆ. ಪೂಜೆ ಮಾಡುವಂತಹದ್ದು, ಭಗವಂತನನ್ನ ಭಕ್ತಿಯಿಂದ ಯಾವುದೇ ಬಗೆಯಿಂದ ಪೂಜೆ ಮಾಡಿದರೂ ಕೂಡ ಅದು ಅವನಿಗೆ ಇಷ್ಟವಾಗುತ್ತೆ. ಶ್ರೀರಾಮಕೃಷ್ಣ ಹೇಳಿದ್ರಲ್ಲ, ಮಕ್ಕಳು ತಾಯಿಯನ್ನ ಅಮ್ಮ ಅಂತ ಕರೀತಕ್ಕೆ ಬರೋದಿಲ್ಲ, ಒಂದೇ ಸಲಕ್ಕೆ ಮಮ್ಮಿ ಅನ್ನತ್ವೆ, ಮಮ್ಮ ಅನ್ನತ್ವೆ, ಮಾ ಅನ್ನತ್ವೆ, ಇನ್ನೇನೇನೋ ಅನ್ನತ್ವೆ. ಆದರೂ ಕೂಡ ತಾಯಿ ಗೊತ್ತು ಇದು ನನ್ನನ್ನೇ ಕರಿತಾ ಇದೆ ಇದು ಅಂತ. ಅದೇ ರೀತಿಯಲ್ಲಿ ಭಕ್ತಿಯಿಂದ ನಾವು ಪೂಜಾದಿಗಳನ್ನ ಮಾಡ್ತು ಅಂತ ಹೇಳಿದ್ರೆ ಭಗವಂತ ಬಹಳ ಬೇಗ ಸುಪ್ರೀತನಾಗ್ತಾನೆ. ಅದರಿಂದ ಕಲಿಯುಗಕ್ಕೆ ಈ ದೋಷಪೂರ್ಣವಾದಂತಹ ಅಡಲ್ಟರೇಟೆಡ್ ಫುಡ್, ಕಲಬೆರಕೆ, ಎಲ್ಲ ಕಲಬೆರಕೆಯನ್ನು ಸ್ವೀಕರಿಸುವಂತಹ ಇಂತಹ ಸಂದರ್ಭದಲ್ಲಿ ಈ ಆಗಮ ಮಾರ್ಗವನ್ನು ಅನುಸರಿಸಬೇಕು ಅಂತ ಹೇಳ್ತಾರೆ. ಆಗ ಈಶಾನ್ಯ ಹೇಳ್ತಾನೆ, ನಾನು ಒಂದು ವಿಧದ ಪ್ರಾಯಶ್ಚಿತ್ತ ಮಾಡಿಕೊಳ್ಳಬೇಕು ಅಂತ ಸಂಕಲ್ಪ ಮಾಡಿದ್ದೆ. ಆಗ ಶ್ರೀರಾಮಕೃಷ್ಣ ಹೇಳ್ತಾರೆ, ಆಗಮ ಮಾರ್ಗ ಅಂದ್ರೆ ತಂತ್ರ ಮಾರ್ಗ ಇಲ್ಲಿ ಅರ್ಥ, ತಂತ್ರ ಮಾರ್ಗಕ್ಕೂ ಕೂಡ ಆಗಮ ಮಾರ್ಗ ಅಂತ ಹೆಸರು. ಆಗಮ ಮಾರ್ಗದಿಂದ ಭಗವಂತನ ಸಾಕ್ಷಾತ್ಕಾರ ದೊರೆಯುವುದಿಲ್ವೇನು? ಯಾರು ಬ್ರಹ್ಮನೋ ಆತನೇ ಶಕ್ತಿ ಕಾಳಿ. ನಾನು ಒಂದು ವಿಧದ ಪ್ರಾಯಶ್ಚಿತ್ತ ಮಾಡಿಕೊಳ್ಬೇಕು ಅಂತ ಸಂಕಲ್ಪಿಸಿದ್ದೆ ಅಂತ ಅವನು ಹೇಳಿದಾಗ, ಪ್ರಾಯಶ್ಚಿತ್ತ ಮಾಡಿಕೊಂಡ್ರು ಒಳ್ಳೇದೇ ಅಲ್ವೇ? ಆಗ್ಲಿ ಆಗ್ಲಿ ಮಾಡ್ಕೋ ಒಳ್ಳೇದು, ಎಷ್ಟು ಪ್ರಾಯಶ್ಚಿತ್ತ ಮಾಡ್ಕೊಂಡ್ರು ಅಷ್ಟು ಒಳ್ಳೇದು ಅಂತಲೇ ಹೇಳ್ಬೋದಾಗಿತ್ತು. ಆದ್ರೆ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಶ್ರೀರಾಮಕೃಷ್ಣರು, ಆಗಮ ಮಾರ್ಗದಿಂದ ಭಗವಂತನ ಸಾಕ್ಷಾತ್ಕಾರ ದೊರೆಯದಿರುವೇನು? ಭಗವಂತನನ್ನು ಭಕ್ತಿಯಿಂದ ಕರೆದ್ರೆ, ಭಗವಂತನನ್ನು ಭಕ್ತಿಯಿಂದ ಪೂಜಿಸಿದರೆ, ಭಗವಂತನಿಗೆ ಭಕ್ತಿಯಿಂದ ಸಮರ್ಪಣೆ ಮಾಡಿದರೆ, ಭಗವಂತ ನಾಮ ಸಂಕೀರ್ತನೆಯನ್ನು ಮಾಡ್ತಾ ಇತ್ತು ಅಂತ ಹೇಳಿದ್ರೆ ಭಗವಂತನ ಸಾಕ್ಷಾತ್ಕಾರ ದೊರೆಯದಿಲ್ವೇನು? ದೊರೆಯುತ್ತೆ ಅಂತ ಅರ್ಥ. ಯಾರು ಬ್ರಹ್ಮನೋ ಆತನೇ ಶಕ್ತಿ ಕಾಳಿ. ಬ್ರಹ್ಮ ಅಂತಂದ್ರೆ ನಾವು ಮೊದಲಿನಿಂದ ತಿಳ್ಕೊಂಡು ಬಂದಂತೆ ಅಖಂಡ ಅನಂತ. ಈ ಮನಸ್ಸಿನಿಂದ ಗ್ರಹಿಸುವುದಕ್ಕೆ ಸಾಧ್ಯವಿಲ್ಲದಂತಹ ಒಂದು ಸ್ಥಿತಿ ಅದು, ಆ ಪರಬ್ರಹ್ಮ ಸ್ಥಿತಿ. ಅದೇ ಪರಬ್ರಹ್ಮ ವಸ್ತುವೇ ನಮ್ಮ ಮನುಷ್ಯರ ಮನಸ್ಸಿಗೆ ನಿಲುಕಲಿ ಅಂತನ್ನುವ ಕಾರಣದಿಂದ ರೂಪ ತಾಳಿ ಬರ್ತಾನೆ. ಅದರಲ್ಲಿ ಅದೇ ಬ್ರಹ್ಮನೇ ಈ ಕಾಳಿ, ಈ ಶಕ್ತಿ ಆಗಿದ್ದಾಳೆ. ಆದ್ರಿಂದ ನೀನು ನಿನ್ನ ಭಕ್ತಿಯಿಂದ ಆ ಕಾಳಿಯನ್ನ, ಅಂದ್ರೆ ಇಲ್ಲಿ ಕಾಳಿ ಅಂತಲೇ ಅರ್ಥ ಅಲ್ಲ, ರಾಮನೂ ಆಗಬಹುದು ಕೃಷ್ಣನೂ ಆಗಬಹುದು, ಯಾರ್ಯಾರು ಯಾರ್ಯಾರನ್ನ ಇಷ್ಟ ದೇವತೆಯಾಗಿ ಸ್ವೀಕರಿಸ್ತಾರೋ ಆ ಎಲ್ಲ ಇಷ್ಟ ದೇವತೆಗಳು ಕೂಡ ಆ ಪರಬ್ರಹ್ಮದಿಂದಲೇನೆ ಆವಿರ್ಭಾವಗೊಂಡವರು. ಆದ್ರಿಂದ ಅವರಿಗೆ ಭಕ್ತಿಯನ್ನ ಅರ್ಪಿಸುವುದರ ಮೂಲಕ, ನಿನ್ನ ಮನಸ್ಸನ್ನೇ ಅಲ್ಲಿ ಸಮರ್ಪಿಸುವುದರ ಮೂಲಕ ಸಾಕ್ಷಾತ್ಕಾರ ಪಡ್ಕೊಳ್ಳೋದಕ್ಕಾಗೋದಿಲ್ವೇನು ಅಂತನೋ ಮಾತನ್ನು ಹೇಳ್ತಾ ಇದ್ದಾರೆ. ಇದು ಬಹಳ ಮುಖ್ಯ. ಆ ಅಖಂಡ ಸಚಿದಾನಂದದಲ್ಲಿ ನಮ್ಮ ಮನಸ್ಸನ್ನ ವಿಲೀನಗೊಳಿಸೋದಕ್ಕೆ ಆಗಲಿ, ಭಕ್ತಿಯನ್ನು ತೋರಿಸೋದಕ್ಕೆ ಆಗಲಿ, ಶರಣಾಗುವುದಕ್ಕೆ ಆಗಲಿ ಸಾಮಾನ್ಯರಾದಂತಹ ನಮ್ಮಿಂದ ಸಾಧ್ಯವಾಗುವುದಿಲ್ಲ. ಅದೆಲ್ಲ ವೇದ ಮಾರ್ಗ, ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಒಂದು ಹಾಡನ್ನು ಹೇಳ್ತಾರೆ, ತಾಯಿ ಕಾಳಿಯೇ ಪರಮ ಬ್ರಹ್ಮ ಸ್ವರೂಪಿ ಎನ್ನುವ ಮರ್ಮವ ತಿಳಿದು ನಾನು ಇದು ಬಿಸಿಟು ನಿಂತಿಹೆ ಸಕಲ ಧರ್ಮಾಧರ್ಮವ. ಸಕಲ ಧರ್ಮ ಅಧರ್ಮ ಎರಡನ್ನೂ ಕೂಡ ಬಿಸಿಟು ನಾನು ಕಾಳಿಯನ್ನ ಅರ್ಚಿಸುವಲ್ಲಿ ನಿರತನಾಗಿದ್ದೇನೆ ಅಂತನ್ನುವ ಈ ಹಾಡನ್ನು ಹೇಳ್ತಾರೆ. ಆಗ ಈಶಾನ ಹೇಳ್ತಾನೆ, ಚಂಡಿ ಅಂದ್ರೆ ದೇವಿ ಭಾಗವತ ಸಪ್ತಶತಿ. ಆ ಚಂಡಿಯ ಒಂದು ಸ್ತೋತ್ರದಲ್ಲಿ ಹೇಳಿದೆ, ಬ್ರಹ್ಮನೇ ಆದ್ಯಾಶಕ್ತಿ ಅಂತ. ಬ್ರಹ್ಮನಿಗೂ ಶಕ್ತಿಗೂ ಅಭೇದ ಅಂತ ಇವನು ಕೂಡ ಹೇಳಿದ ಅಂದ್ರೆ ಇವನಿಗೂ ಅರ್ಥವಾಗಿದೆ ಅಂತ ಗೊತ್ತಾಯಿತು. ಆಗ ಶ್ರೀರಾಮಕೃಷ್ಣ ಹೇಳ್ತಾರೆ, ಸುಮ್ಮನೆ ಹೀಗೆಲ್ಲ ಬಾಯಲ್ಲಿ ಹೇಳಿಬಿಟ್ಟೇನು ಪ್ರಯೋಜನವಿಲ್ಲ, ಯಾವಾಗ ಈ ಭಾವನೆ ನಿನ್ನ ಅಂತರ್ಗತವಾಗುತ್ತೋ ಆಗ ನಿನಗೆ ಶ್ರೇಯಸ್ಸಾಗುತ್ತೆ ಅಂತ. ನೋಡಿದ್ರ, ಶ್ರೀರಾಮಕೃಷ್ಣ ಹೇಳಿದಂತಹ ಮಾತನ್ನ ಎಲ್ಲರೂ ಹೇಳಬಹುದು. ಈಗ ಆ ಈಶಾನ ಮಾಡಿದ್ದು ಅದನ್ನೇ, ದೇವಿ ಭಾಗವತದಲ್ಲೂ ಹೀಗೆ ಬರೆದಿದೆ. ನೀವೇನೋ ಆ ಬ್ರಹ್ಮವೇ ಈ ಕಾಳಿ ಅಂತ ಹೇಳಿದ್ರೋ, ಆ ಮಾತನ್ನು ಮೊದಲೇ ಬರೆದಿದೆ, ನಾನು ಓದ್ಕೊಂಡಿದ್ದೇನೆ, ನನಗೆ ಮೊದಲೇ ಗೊತ್ತಿತ್ತು ನನಗೆ ಅಂತ ತೋರಿಸ್ಕೊಳಕ್ ಹೋದ. ಸುಮ್ಮನೆ ಇದ್ದಿದ್ರೆ ಆಗ್ತಿರ್ಲಿಲ್ವೇ? ಹೌದು ಹೌದು, ನೀವು ಹೇಳೋದು ನಿಜ ಅಂತ ತಿಳ್ಕೊಂಡು ಇದ್ದೀರ ಆಗ್ತಿರ್ಲಿಲ್ವೇ? ಇಲ್ಲ ಇಲ್ಲ, ನೀವು ಹೇಳಬೇಕಾದ್ರೆ ಮೊದಲೇ ನನಗೆ ಗೊತ್ತಿತ್ತು ಅಂತ ಅನ್ನೋದನ್ನು ತೋರಿಸೋದಕ್ಕೋಸ್ಕರ ಏನ್ ಹೇಳ್ತಾನೆ, ದೇವಿ ಭಾಗವತದಲ್ಲಿ ಅದೆಲ್ಲ ಬರೆದಿದೆ. ಆಗ ಶ್ರೀರಾಮಕೃಷ್ಣ ಏನ್ ಹೇಳ್ತಾರೆ, ಸುಮ್ಮನೆ ಹೀಗೆ ಬಾಯಲ್ಲೆಲ್ಲ ಹೇಳಿಬಿಟ್ರೆ ಏನು ಪ್ರಯೋಜನ ಇಲ್ಲ, ಯಾವಾಗ ಈ ಭಾವನೆ ನಿನ್ನ ಅಂತರ್ಗತವಾಗುತ್ತೋ ಆಗ ನಿನಗೆ ಶ್ರೇಯಸ್ಸಾಗುತ್ತೆ ಅಂತ. ಯಾವ ಕಾಳಿಯೇ ಆಗಲಿ, ಯಾವ ರಾಮನೇ ಆಗಲಿ, ಯಾವ ಕೃಷ್ಣನೇ ಆಗಲಿ, ಯಾವ ಗಣೇಶನೇ ಆಗಲಿ, ಯಾವ ಕಾರ್ತಿಕೇಯನೇ ಆಗಲಿ, ಅವರಿಗೆ ನಮ್ಮ ಅರ್ಚನೆಯನ್ನು ಸಲ್ಲಿಸುವ ಸಂದರ್ಭದಲ್ಲಿ ಸಾಕ್ಷಾತ್ ಪರಬ್ರಹ್ಮಕ್ಕೆ ನಾನು ತಲುಪಿಸ್ತಾ ಇದ್ದೇನೆ ಅಂತ ಹೇಳ್ತಕ್ಕಂಥ ಭಾವನೆಯನ್ನು ತಂದುಕೊಳ್ಬೇಕು. ಆಗ ಈ ಅಭೇದ ಜ್ಞಾನ ಅಂತ ಹೇಳ್ತಕ್ಕಂಥದ್ದು ಹೃದ್ಗತವಾಗಿದೆ ಅಂತ ಅಂದ್ಕೊಳ್ಬಹುದು. ಸ್ವಾಮಿ ವಿವೇಕಾನಂದ ಒಂದು ಮಾತು ಹೇಳ್ತಾರೆ, ಪರಮಾತ್ಮ ಒಬ್ಬನೇ, ನಾವೆಲ್ಲರೂ ಅವನ ಮಕ್ಕಳು ಅಂತನ್ನುವ ಈ ಮಾತನ್ನು ನಾವು ಧಾರಾಳವಾಗಿ ಉಪನ್ಯಾಸದಲ್ಲೂ ಉಪಯೋಗಿಸ್ತೇವೆ, ಮಾತಿನ ಸಂದರ್ಭದಲ್ಲೂ ಉಪಯೋಗಿಸ್ತೇವೆ. ಆಮೇಲೆ ನಿತ್ಯ ಜೀವನದ ನಡವಳಿಕೆಯಲ್ಲಿ ನೋಡಿದ್ರೆ ಕೋಪ ತಾಪಾದಿಗಳು ಅವ್ರನ್ನ ಇವರು ಕಿತ್ತುಕೊಳ್ಳೋದು, ಇವ್ರ ಅವ್ರನ್ನ ಕಿತ್ತು ತಿನ್ನುವಂತಹದ್ದು, ದ್ವೇಷಾಸೂಯಿಗಳು ಅವರ ಮೇಲೆ ಇವರ ದ್ವೇಷಾಸೂಯಿಗಳು, ಭೇದ ಬುದ್ಧಿ, ಇವುಗಳೆಲ್ಲ ನಮ್ಮ ನಿತ್ಯ ಜೀವನದಲ್ಲಿ ಕಂಡುಬರುತ್ತವೆ. ಆಗಿರುವಾಗ ನಾವು ಆ ಒಬ್ಬ ಪರಮಾತ್ಮನ ಮಕ್ಕಳು ನಾವೆಲ್ಲ ಅಂತ ಹೇಳ್ತಕ್ಕಂಥ ಮಾತನ್ನು ನಾವೇನು ಆಡಿದ್ವೋ ಅದಕ್ಕೇನರ್ಥ? ನಮ್ಮ ನಿತ್ಯ ಜೀವನದಲ್ಲಿ ಕಾಣುವಂತಾಗಬೇಕಾದ್ರೆ ಆ ಭಾವನೆಯನ್ನು ನಮ್ಮ ಹೃದಯದಲ್ಲಿ ಮತ್ತೆ ಮತ್ತೆ ಮೆಲುಕು ಹಾಕಿಕೊಂಡು ಅದರ ಮೇಲೆ ಧ್ಯಾನ ಮಾಡಿ ಅದನ್ನು ಸ್ಪಷ್ಟಪಡಿಸಿಕೊಳ್ಬೇಕು. ಆ ಭಾವನೆಯಲ್ಲಿ ನಮ್ಮ ಮನಸ್ಸು ನೆಲೆಗೊಳ್ಳಬೇಕು. ಆಗ ನಮ್ಮ ನಿತ್ಯ ಜೀವನದಲ್ಲೂ ಕೂಡ ಆಚರಣೆಯಲ್ಲಿ ಅದು ಕಂಡು ಬರುತ್ತೆ. ಅದಕ್ಕೋಸ್ಕರ ಶ್ರೀರಾಮಕೃಷ್ಣ ಹೇಳ್ತಾರೆ, ಯಾವಾಗ ಈ ಭಾವನೆ ಆ ಪರಮಾತ್ಮನೇ ವಿವಿಧ ಆಕಾರಗಳನ್ನು ತೆಗೆದುಕೊಂಡಿದ್ದಾನೆ ಭಕ್ತರ ಮನಸ್ಸಿಗೆ ಆನಂದವನ್ನು ಕೊಡುವುದಕ್ಕಾಗಿ ಅಂತ ಹೇಳ್ತಕ್ಕಂಥ ಈ ಭಾವನೆ ಅಂತ ಹೇಳ್ತಕ್ಕಂಥ ಅದು ನಿನ್ನಲ್ಲಿ ಯಾವಾಗ ನೆಲೆಗೊಳ್ಳುತ್ತೋ ಆಗ ನಿನಗದರಿಂದ ಶ್ರೇಯಸ್ಸುಂಟಾಗುತ್ತೆ ಅಂತಂದ್ರೆ ಭೇದ ಬುದ್ಧಿ ತೋರಿಸೋದಕ್ಕೆ ಹೋಗೋದಿಲ್ಲ ಅಂತ ಅರ್ಥ. ಯಾವಾಗ ಭೇದ ಬುದ್ಧಿ ತೋರಿಸಿದೆಯೋ ತಕ್ಷಣ ಪರಮಾತ್ಮನಿಗೆ ಬೇಜಾರಾಗುತ್ತೆ, ಎಲ್ಲ ನನ್ನವರೇ, ಆ ದೇವತೆಗಳು ಅಂತ ಹೇಳ್ತಕ್ಕಂಥವರು ಕೂಡ ಬೇರೆ ಯಾರೂ ಅಲ್ಲ, ನಾನೇ. ಯೋ ಯೋ ಯಾಮ್ಯಾಂ ಧನುಂ ಭಕ್ತ ಶ್ರದ್ಧೆಯ ಅರ್ಚಿತು ಮಿಚ್ಚತಿ ತಸ್ಯ ತಸ್ಯ ಅಚಲಾಂ ಶ್ರದ್ಧಾಂ ತಾಮೇವ ವಿದದಾಮ್ಯಹಂ ಅಂತ ಶ್ರೀಕೃಷ್ಣ ಹೇಳ್ತಾನೆ. ಯಾರ್ಯಾವ ಯಾವ್ಯಾವ ಭಕ್ತರು ಯಾವ್ಯಾವ ರೂಪದಿಂದ ನನ್ನನ್ನು ಆರಾಧಿಸಬೇಕು ಅಂತ ಇಷ್ಟಪಡ್ತಾರೋ ಆಯಾಯ ರೂಪಗಳಲ್ಲಿ ಅವರವರ ಶ್ರದ್ಧೆಯನ್ನು ಬಲಪಡಿಸತಕ್ಕಂಥವನು ನಾನೇ. ಒಬ್ಬ ಪರಮಾತ್ಮನಾಗಿಯೇ ಮಾತನಾಡ್ತಾ ಇದ್ದಾನೆ ಕೃಷ್ಣ. ಕೇವಲ ಇತರ ದೇವತೆಯರು ಮಾತ್ರ ಅಲ್ಲ, ದೆವ್ವಗಳು ಪಿಶಾಚಿಗಳು ಇವುಗಳನ್ನು ಪೂಜೆ ಮಾಡತಕ್ಕಂಥವರ ಶ್ರದ್ಧೆಯನ್ನು ಕೂಡ ತಾನೇ ಬಲಪಡುತ್ತೀನಿ ಅಂತ. ಆದರೆ ಅದರಿಂದ ಸಿಗ್ತಕ್ಕಂತಹ ಫಲಗಳು ಮಾತ್ರ ಬಹಳ ಕಡಿಮೆ, ಅದು ಅವರ ಹಣೆ ಬರಹ. ಆ ಮನುಷ್ಯ ಕ್ರಮೇಣ ಅಂತಹ ದೆವ್ವ ಪಿಶಾಚಿಗಳನ್ನ ಪೂಜೆ ಮಾಡತಕ್ಕಂತ ಸಾಮಾನ್ಯ ದೇವತೆಗಳನ್ನೆಲ್ಲ ಪೂಜೆ ಮಾಡಿಕೊಡ್ತಕ್ಕಂತ ಅದನ್ನು ಬಿಟ್ಟು ಈ ಪರಮಾತ್ಮನ ನಿಜಸ್ವರೂಪವನ್ನು ಅರಿತು ಪ್ರಾರ್ಥನೆ ಮಾಡಿಕೊಳ್ತಕ್ಕಂತಹ ಧ್ಯಾನ ಮಾಡ್ತಕ್ಕಂತಹ ಜಪ ಮಾಡ್ತಕ್ಕಂತಹ ಒಂದು ಸ್ಥಿತಿಗೆ ಬರ್ತಾನೆ, ಹೆಜ್ಜೆ ಹೆಜ್ಜೆಯಾಗಿ ಬರ್ತಾನೆ ಅವನು. ಅದು ಪರಮಾತ್ಮನ ಜವಾಬ್ದಾರಿ. ಎಲ್ಲ ಸಾಮಾನ್ಯ ಭಕ್ತರನ್ನು ಕೂಡ, ಸಾಮಾನ್ಯ ಮಠದಲ್ಲಿರ್ತಕ್ಕಂಥ ಭಕ್ತರನ್ನು ಕೂಡ ಹೆಜ್ಜೆ ಹೆಜ್ಜೆಯಾಗಿ ಮೇಲ್ ತಂದುಕೊಂಡು ಕೊನೆಗೆ ತನ್ನನ್ನೇ ಅನುಸಂಧಾನ ಮಾಡುವಂತಹ ಸ್ಥಿತಿಗೆ ಕೊಂಡು ತರುವಂತಹ ಅದಕ್ಕೆ ಕರೆದು ಒಯ್ತಕ್ಕಂತಹದ್ದು ಅದು ಅವನ ಜವಾಬ್ದಾರಿ. ಅದನ್ನು ಮಾಡ್ತಾನ ಅವನು. ಅದನ್ನ ಶ್ರೀರಾಮಕೃಷ್ಣ ಹೇಳ್ತಾ ಇದ್ದಾರೆ, ಬರೀ ಬಾಯಿನಲ್ಲಿ ಮಾತನಾಡಿ ಪ್ರಯೋಜನ ಇಲ್ಲ, ಏನ್ ಮಾಡ್ತೀಯೋ ಅದನ್ನು ಶ್ರದ್ಧೆಯಿಂದ ಮಾಡಬೇಕು, ಆ ಶ್ರದ್ಧೆ ನಿನ್ನಲ್ಲಿ ನೆಲೆಗೊಳ್ಳಬೇಕು ಅಂತ. ಬಳಿಕ ಇನ್ನೊಂದು ಮಾತು ಹೇಳ್ತಾರೆ, ಸಾಧನೆಯಿಂದ ಚಿತ್ತಶುದ್ಧಿ ಆದ ನಂತರ ನಿಸ್ಸಂದೇಹವಾಗಿ ಬೋಧೆಯಾಗುತ್ತೆ, ಭಗವಂತನೇ ಕರ್ತ, ಆತನೇ ನಮ್ಮ ಮನಸ್ಸು ಬುದ್ಧಿ ಪ್ರಾಣ ಎಲ್ಲವೂ ಆಗಿದ್ದಾನೆ, ನಾನು ಕೇವಲ ಯಂತ್ರ ಅಂತ. ಪಂಕದಲ್ಲಿ ಬಂಧಿಸುವೆ ಕರಿಯ, ಹೆಳವನನ್ನು ದಾಟಿಸುವೆ ಗಿರಿಯ, ಭಗವಂತನ ಇಚ್ಛೆ ಅದು. ಎಂತೆಂತಹ ದೊಡ್ಡ ವ್ಯಕ್ತಿಗಳು ಅಂತನ್ನುವವ್ರನ್ನ ಕೆಳಗೆ ಬೀಳಿಸಿಬಿಟ್ಟಿರ್ತಾರೆ, ಎಂತೆಂತಹ ಸಾಮಾನ್ಯ ವ್ಯಕ್ತಿಗಳು ಅಂತನ್ನುವವ್ರನ್ನ ಮೇಲೆತ್ತಿ ಬಿಟ್ಟಿರ್ತಾನೆ. ಏನ್ ಮಹಾತ್ಮನಪ್ಪ ಅವನು ಅಂತ ನಾಲ್ಕು ಜನ ಅಂದ್ಕೊಳ್ಳುವ ರೀತಿಯಲ್ಲಿ ಅವನನ್ನು ಮೇಲೆತ್ತಿ ಬಿಟ್ಟಿರ್ತಾನೆ. ಹೆಳವನನ್ನ ಗಿರಿಯನ್ನ ದಾಟುವಂತೆ ಮಾಡ್ತಾನೆ. ದೊಡ್ಡ ಬಲಿಷ್ಠವಾದ ಆನೆಯನ್ನ ಪಂಕದಲ್ಲಿ ಮುಳುಗಿಸಿಬಿಡ್ತಾನೆ. ಪಂಕ ಅಂದ್ರೆ ಕೆಸರು. ಚಿತ್ತಶುದ್ಧಿ ಆದ ನಂತರ ಬೋಧಿಯಾಗುತ್ತೆ, ಪುನಶ್ಚರಣಾದಿ ಕರ್ಮಗಳನ್ನು ಭಗವಂತನೇ ನಮ್ಮ ಕೈಯಿಂದ ಮಾಡಿಸ್ತಾ ಇದ್ದಾನೆ ಅಂತ. ನಾನು ಪುನಶ್ಚರಣ ಮಾಡ್ತೇನೆ ಅಂತ ಹೊರಟವನಲ್ವೇ ಅವನು. ನಾನು ಮಾಡ್ತಾ ಇದ್ದೇನೆ ಅಂತ ಹೇಳ್ತಕ್ಕಂತಹ ಆ ಬುದ್ಧಿಯನ್ನು ಬಿಟ್ಟು ಪರಮಾತ್ಮನೇ ಕೃಪೆಯಿಟ್ಟು ನನ್ನಿಂದ ಮಾಡಿಸ್ತಾ ಇದ್ದಾನೆ ಅಂತನ್ನುವ ಬುದ್ಧಿಯಿಂದ ಮಾಡಯ್ಯ ಅಂತನ್ನೋದಕ್ಕೆ ಈ ಸೂಚನೆಯನ್ನು ಕೊಡ್ತಾ ಇದ್ದಾರೆ. ಚಿತ್ತಶುದ್ಧಿ ಆದ ನಂತರ ಅದು ಮೊದಲೇ, ಚಿತ್ತಶುದ್ಧಿ ಆದ ನಂತರ ಚೆನ್ನಾಗಿ ಬೋಧಿಯಾಗುತ್ತೆ, ಮಾಡತಕ್ಕಂಥವನು ನಾನಲ್ಲ, ನನ್ನಂತಹ ಸಾಮಾನ್ಯ ಮಾನವನಿಂದ ಇದನ್ನೆಲ್ಲ ಏನ್ ಪುರಚರಣ ಅಂತ ಹೇಳಿದ್ರೆ ಹಲವಾರು ದಿನಗಳವರೆಗೆ ಒಂದೇ ಮನಸ್ಸಿನಿಂದ ಯಾವುದೇ ಬಗೆಯ ಸಬೂಬು ಹೇಳದೆ, ಯಾವುದೇ ಬಗೆಯ ಆಲಸ್ಯಕ್ಕೂ ಎಡೆಗೊಡದೆ ಒಂದೇ ಸವನೆ ಮಾಡಿಕೊಂಡು ಬರಬೇಕು. ಅದನ್ನು ನಾನು ಮಾಡ್ತೇನೆ ಅಂತ ಹೊರಟ್ರೆ ಮಧ್ಯದಲ್ಲಿ ಭಂಗಗಳು ಬಂದಾಗ, ಎಡರು ತೊಡರುಗಳು ಬಂದಾಗ ಇವನು ಎಡವಿ ಬೀಳುವುದೇ ನಿಶ್ಚಿತ. ಆದ್ರಿಂದ ಭಗವಂತನಿಗೆ ಶರಣಾಗಿಯೇ, ಹೇ ಭಗವಂತ ನೀನೇ ನನ್ನೊಳಗಡೆ ಇದ್ದು ಅದನ್ನು ನೀನೇ ಮಾಡಿಸಬೇಕು, ಹೀಗೊಂದು ಮಾಡಬೇಕು ಅಂತ ಮನಸ್ಸೇನೋ ಆಗಿದೆ ನನಗೆ ಅಂತ ನಮ್ಮ ಆ ಜಪಧ್ಯಾನಾದಿಗಳನ್ನ, ಪುರಚರಣಾದಿಗಳನ್ನ, ತಪಸ್ಸೆ ಇತ್ಯಾದಿಗಳನ್ನ ಅವನು ಮಾಡಿಸಬೇಕು ಅಂತನ್ನುವ ಬುದ್ಧಿಯಿಂದ ಮಾಡಬೇಕು ಅಂತನ್ನುವುದನ್ನ ಇಲ್ಲಿ ಶ್ರೀರಾಮಕೃಷ್ಣ ಹೇಳ್ತಾ ಇದ್ದಾರೆ. ಈ ರೀತಿಯಲ್ಲಿ ಭಗವಂತನ ಇಚ್ಛೆಯನ್ನ ನಾವು ವಿಶೇಷವಾಗಿ ಗಮನಿಸಬೇಕು ಅಂತ ನಮ್ಮ ಗಮನವನ್ನ ಅತ್ತ ಕಡೆಗೆ ಸೆಳೀತಾ ಇದ್ದಾರೆ ಅಂತ ಹೇಳಿ